ಕಿಸಾನ್ ವಾಣಿ. ಕೃಷಿಯಲ್ಲಿ ಯುವಜನತೆ ಈ ಕುರಿತು ಕಡಬ ತಾಲೂಕು ಎಣ್ಮೂರು ಗ್ರಾಮದ ಯುವ ಕೃಷಿಕ ಯದುನಂದನ್ ಅವರೊಂದಿಗೆ ಮಾತುಕತೆ, ಬಳಿಕ ಆರೋಗ್ಯ ಮಾಹಿತಿ ಕೇಳುವಿರಿ. ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಬಾಯಿಯ ಆರೋಗ್ಯ ಕೇವಲ ಹಲ್ಲಿನ ಆರೋಗ್ಯಕ್ಕೆ ಸೀಮಿತವಾಗಿಲ್ಲ. ಬಾಯಿಯ ಆರೋಗ್ಯ ಇಡೀ ದೇಹದ ಆರೋಗ್ಯದ ಪ್ರತಿಬಿಂಬ. ಗರ್ಭಿಣಿಯರು ಬಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದರಿಂದ ಅವಧಿಗೆ ಮುನ್ನ ಶಿಶುವಿನ ಜನನ, ಕಡಿಮೆ ತೂಕದ ಮಗುವಿನ ಜನನ ಮುಂತಾದ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಹಲ್ಲಿನ ಆರೋಗ್ಯ ಮಾನಸಿಕ ಆರೋಗ್ಯಕ್ಕೂ ಕಾರಣವಾಗಬಹುದು. ಅಸಾಂಕ್ರಾಮಿಕ ರೋಗಗಳಾದ ಮಧುಮೇಹ, ರಕ್ತದೊತ್ತಡ, ಪಾರ್ಶ್ವವಾಯು ನಿಯಂತ್ರಣಕ್ಕೆ ಬಾಯಿಯ ಆರೋಗ್ಯದ ಮಹತ್ವದ ಪಾತ್ರವಿದೆ. ಪ್ರಕಟಣೆ: ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಭಾರತ ಸರ್ಕಾರ ನೇ ದೇಶ ಭರ್ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೇ ಹೀ ಹೋಂಗೆ. ಸಭಿ ಪಶುಪಾಲಕ್ ಅಪ್ನೆ ಪಶುವೋ ಕಿ ಸಹಿ ಜಾನ್ಕಾರಿ ದೇ, ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾ ಬನಾ ಸಕೆ. ಯಾದ ರಹೇ, ಅಕ್ಟೋಬರ್ 2024 ಸೇ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರಿ, ಪಾಲ್ತೂ ಪಶುವೋ ಔರ್ ಅವಾರಾ ಪಶುವೋ ಕಿ ಕುಲ್ 219 ನಸ್ಲೋ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಯಿ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೇ ಪಶು ಮೇರಿ ಜಾನ್ಕಾರಿ, ಹೋಗಿ ಸಮೃದ್ಧ ಸಂಪದಾ ಹಮಾರಿ. ಪಶುಪಾಲನ್ ಔರ್ ಡೇರಿ ವಿಭಾಗ ದ್ವಾರಾ ದೇಶ ಹಿತ್ ಮೇ ಜಾರಿ. ಈಗ ಕೇಳಿ ಕೃಷಿಯಲ್ಲಿ ಯುವಜನತೆ ಕುರಿತು ಕಡಬ ತಾಲೂಕು ಎಣ್ಮೂರು ಗ್ರಾಮದ ಯುವ ಕೃಷಿಕ ಯದುನಂದನ್ ಅವರೊಂದಿಗೆ ಮಾತುಕತೆ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಕಡಬ ತಾಲೂಕಿನ ಎಣ್ಮೂರು ಗ್ರಾಮದ ಯುವ ಕೃಷಿಕ ಯದುನಂದನ್ ಅವರು. ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ಯುವಕರ ಆಸಕ್ತಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಆದರೂ ಕೂಡ ಕೆಲವು ಜನರು ಇನ್ನೂ ಕೂಡ ಕೃಷಿಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿ ಪುನಃ ಮರಳಿ ಮಣ್ಣಿಗೆ ಬರ್ತಾ ಇದ್ದಾರೆ. ಅಂಥದ್ರಲ್ಲಿ ಯದುನಂದನ್ ಕೂಡ ಒಬ್ಬರು. ಒಟ್ಟಾರೆಯಾಗಿ ಅವರ ಕೃಷಿ ಹಾಗೂ ಅವರ ಬೇರೆ ವಿಭಾಗದಲ್ಲಿರುವ ಅವರ ಅನುಭವಗಳ ಬಗ್ಗೆ ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಯದುನಂದನ್ ಅವರೇ. ನಮಸ್ತೆ. ನೀವೊಬ್ಬರು ಮೂಲತಃ ಒಂದು ಕೃಷಿ ಕುಟುಂಬದಿಂದ ಬಂದವರು, ಆದರೆ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಇಂಜಿನಿಯರಿಂಗ್ ಮಾಡಿದ ಮೇಲೆ ನೀವು ಕಂಪನಿಗಳಲ್ಲಿ ಕೆಲಸ ಮಾಡಿದ್ದೀರಿ, ನಂತರ ಲೆಕ್ಚರಾಗಿ ಕೂಡ ಕೆಲಸ ಮಾಡಿದ್ದೀರಿ, ಪುನಃ ಕೃಷಿಗೆ ಬಂದ್ರಿ, ಇದು ಹೇಗೆ ಮತ್ತು ಯಾಕೆ? ನನಗೆ ಚಿಕ್ಕಂದಿನಿಂದಲೂ ಕೃಷಿಯಲ್ಲಿ ಆಸಕ್ತಿ ಇತ್ತು, ಜೊತೆಗೆ ಟೀಚಿಂಗಲ್ಲಿ ಕೂಡ ತುಂಬ ಆಸಕ್ತಿ ಇತ್ತು. ಹಾಗೆ ನಾನು ಮುಂಚೆ ಎಲ್ಲ ಪ್ರೈಮರಿ ಶಾಲೆಯಲ್ಲಿ ಕೂಡ ಕೇಳ್ತಾ ಇದ್ರು ಮುಂದೆ ನೀನು ಎಂತಾಗಬೇಕು ಅಂತ ಕೇಳುವಾಗ, ಆವಾಗಲೂ ಕೂಡ ನನಗೆ ನಾನು ಹೇಳ್ತಾ ಇದ್ದೆ ನಾನು ಟೀಚಿಂಗ್ ಮಾಡ್ತೇನೆ ಅಂತೇಳಿ. ಇದು ಪ್ರೈಮರಿಯಿಂದ ಶುರುವಾಗಿ ಮುಂದೆ ಹಾಗೇ ಇತ್ತು. ಆದರೆ ಪಿ ಯು ಸಿ ಆದ ನಂತರ ಇಂಜಿನಿಯರಿಂಗಿಗೆ ಸೇರಿಕೊಂಡೆ. ಅಲ್ಲಿ ಒಂದಷ್ಟು ಏನು ಅನ್ನಿಸ್ತು ಅಂತ ಹೇಳಿದರೆ, ಎಷ್ಟೋ ಸರ್ತಿ ಕೃಷಿಯನ್ನು, ಕೃಷಿ ಕುಟುಂಬ ಗೊತ್ತು, ಆದರೆ ಪೇಟೆ ಲೈಫ್ ಗೊತ್ತಿಲ್ಲ. ಹಾಗಾಗಿ ಪೇಟೆದೇನು ಗೊತ್ತಿಲ್ಲದೆ ಸುಮ್ಮನೆ ಹಳ್ಳಿ ಲೈಫೇ ಚಂದ, ಬಾವಿಯ ಕಪ್ಪೆ ಹಾಗೆ ಆಗ್ತದೆ ಅಂತ ಹೇಳೋ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಸಮಯ ಹೊರಗೆ ಕೆಲಸ ಮಾಡಬೇಕು ಅಂತ ಹೇಳೋ ಆಸಕ್ತಿ ಇತ್ತು. ಇಂಜಿನಿಯರಿಂಗ್ ಮುಗಿದ ನಂತರ ಕ್ಯಾಂಪಸ್ಸಲ್ಲಿ ಸೆಲೆಕ್ಟ್ ಆಯಿತು. ಒಂದೆರಡು ಬಾರಿ ಆಲೋಚನೆ ಮಾಡಿ ಮತ್ತೆ ಹೋಗುವ ಅಂಥೇಳಿ ಆಲೋಚನೆ ಮಾಡಿದೆ. ಅದಾಗಿ ಒಂದು ಒಂದೂವರೆ ವರ್ಷ ಎಚ್ ಸಿ ಎಲ್ ಟೆಕ್ನಾಲಜಿ ಸೆಲೆಕ್ಟ್ ಕ್ಯಾಂಪಸ್ಸಲ್ಲಿ ಸೆಲೆಕ್ಟ್ ಆಗಿದ್ದೆ, ಅದರಲ್ಲೇ ಕೆಲಸ ಮಾಡಿದೆ. ಎಲ್ಲಿ ಅದು? ಬೆಂಗಳೂರಲ್ಲಿ. ಹಾಗೆ ಅದಾದ ನಂತರ ನನಗೆ ಟೀಚಿಂಗ್ ಫೀಲ್ಡಿಗೆ ಹೋಗಬೇಕು ಅಂತ ಹೇಳಿ ಆದರೆ ಒಂದು ಹೈಸ್ಕೂಲಿಗೆ ಟೀಚಿಂಗ್ಗೆ ಹೋಗಬೇಕು, ಇಲ್ಲ ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಪಿ ಯು, ಈ ಥರ ಆಪ್ಷನ್ಗಳುಂಟು. ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಬೇಕು ಅಂತ ಹೇಳಿದರೆ ಕನಿಷ್ಠ ಎಜುಕೇಷನ್ ಕ್ವಾಲಿಫಿಕೇಷನ್ ಎಂ ಟೆಕ್ ಆಗಬೇಕು. ಈ ರೀತಿ ಆಲೋಚನೆ ಮಾಡಿ ನಾನು ಎಂ ಟೆಕ್ ಮಾಡುವಂಥೇಳಿ ಗೇಟ್ ಎಕ್ಸಾಮ್ ಅಂತೇಳಿ ಉಂಟು, ಅದನ್ನು ಮುಗಿಸಿಕೊಂಡು ಎಮ್ ಟೆಕ್ ಮಾಡಿದೆ. ಆ ಮಧ್ಯದಲ್ಲಿ ಎಮ್ ಟೆಕ್ ಮಾಡ್ತಾ ಇರುವಾಗ ಇಂಟರ್ನ್ಶಿಪ್ಪಿಗೋಸ್ಕರ ನಾನು ಸ್ಟಾರ್ಟಪ್ ಕಂಪನಿಗಳನ್ನು ಕೂಡ ಹುಡುಕ್ತಾ ಇದ್ದೆ. ಈಗ ಊರಿಗೆ ಬಂದಾಗ ನನಗೆ ಟೀಚಿಂಗ್ ಸಿಗ್ತದಾ ಇಲ್ವೋ ಒಂದು, ಎರಡನೇದು ಟೀಚಿಂಗ್ ಇದ್ದಾಗಲೂ ಒಂದಷ್ಟು ಸ್ಟಾರ್ಟಪ್ಪಲ್ಲಿ ಕೆಲಸ ಮಾಡಿದ ಒಂದು ಅನುಭವ ಉಂಟು ಅಂತೇಳಿ ಆದರೆ, ನನಗೆ ಸ್ಟೂಡೆಂಟ್ಗಳನ್ನು ಕಂಪನಿಯ ಜೊತೆ ಕೆಲಸಕ್ಕೆ ಸೇರಿಸಿಕೊಳ್ಬೋದು, ಈ ರೀತಿ ಬೇರೆ ಬೇರೆ ಕಂಪನಿಗಳ ಜೊತೆ ಕಾಂಟ್ಯಾಕ್ಟ್ ಇದ್ದರೆ, ಈಗ ನನ್ನದೇ ಫ್ರೆಂಡ್ಸ್ ಇಂಜಿನಿಯರಿಂಗ್ ಫ್ರೆಂಡ್ಸ್ ಇದ್ದರು, ಅವರು ಬೇರೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ಈ ಥರ ಒಂದು ಡೇಟಾಬೇಸ್ ಎಲ್ಲ ಮಾಡಿಕೊಂಡು ನಮ್ಮಲ್ಲಿ ಒಳ್ಳೆ ಸ್ಟೂಡೆಂಟ್ಗಳು ಒಳ್ಳೆ ಪ್ರಾಜೆಕ್ಟ್ಗಳನ್ನು ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ಅವರನ್ನು ಒಳ್ಳೆ ಇದು ಕಂಪನಿಗಳಿಗೆ ಕಳಿಸಬೇಕು, ಈ ಥರ ಎಲ್ಲ ಆಲೋಚನೆ ಮಾಡಿಕೊಂಡು ಮಾಡ್ತಾಯಿದ್ದೆ. ಆ ಸಮಯದಲ್ಲಿ ಒಂದು ಸ್ಟಾರ್ಟಪ್ಗೆ ನಾನು ಸೇರಿದೆ, ಅದು ಸೋಲಾರ್ ಮೇಲೆ ಕೆಲಸ ಮಾಡ್ತಾ ಇತ್ತು. ಅದು ನನಗೊಬ್ಬರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ISC ಅವರ ಒಬ್ಬರು ಲೆಕ್ಚರರ ಮೂಲಕ ಸಿಕ್ಕಿದಂಥದ್ದು. ಅಲ್ಲಿ ನನಗೆ ಒಳ್ಳೆ ಅವಕಾಶ ಸಿಕ್ಕಿತ್ತು, ಒಂದು ಸ್ಟಾರ್ಟಪ್ ಹೇಗೆ ಕೆಲಸ ಮಾಡ್ತದೆ ಅಂತ ನೋಡುವಂಥ ತುಂಬ ಖುಷಿಯಿಂದ ಮಾಡ್ತಾ ಇದ್ದೆ. ಅದರೊಟ್ಟಿಗೆ ನಾಗಾಲ್ಯಾಂಡಲ್ಲಿ ಹೋಗಿ ಒಂದು 3 ತಿಂಗಳು ಅಲ್ಲಿ ಒಂದು ಇಲೆಕ್ಟಿವ್ ಸಬ್ಜೆಕ್ಟನ್ನು ಕೂಡ ಪಾಠ ಮಾಡೋ ಅವಕಾಶ ಕೂಡ ಸಿಕ್ಕಿತ್ತು. ಅದೆಲ್ಲ ಮುಗಿಸಿಕೊಂಡು ನಂತರ ಊರಿಗೆ ಬಂದೆ. ಊರಿಗೆ ಎಮ್ ಟೆಕ್ ಎಲ್ಲ ಮುಗಿದು ಊರಿಗೆ ಬಂದೆ. ಒಂದಷ್ಟು ಮನೆಯಲ್ಲಿ ಕೂಡ ಸಮಸ್ಯೆಗಳಿದ್ದು ನನ್ನ ತಂದೆ ತೀರ್ಕೊಂಡ್ರು. ಅದಾದ ನಂತರ ಒಂದು ವರ್ಷ ನಾನು ಊರಲ್ಲೇ ಇದ್ದೆ. ಅದಾದ ನಂತರ ತಿರ್ಗಾ ನನ್ನ ಆಸಕ್ತಿಯ ಕ್ಷೇತ್ರ ಟೀಚಿಂಗಿಗೆ ಹೋಗಬೇಕು ಅಂತ ಹೇಳಿ ಕಾಲೇಜಿಗೆ ಸೇರಿದಂಥದ್ದು. ಬಟ್ ಕಾಲೇಜಲ್ಲಿ ನನಗೆ ಯಾಕೋ ಅದು ಸೆಟ್ ಆಗಲಿಲ್ಲ, 1.5 ವರ್ಷ ತುಂಬ ಹೊಡೆಚಾಡಿದೆ, ನನಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ. ನಾನು ಪಾಠ ಮಾಡಿದ್ದು ಸ್ಟೂಡೆಂಟ್ಗಳಿಗೆ ಅರ್ಥ ಆಗುವಾಗ ಮುಖದಲ್ಲಿ ಒಂದು ಸಂತೋಷ ಕಾಣಬೇಕು, ನನಗೆ ಅದು ಕಾಣ್ತಾ ಇರಲಿಲ್ಲ. ಪ್ರತಿ ದಿವಸ 1 ಗಂಟೆ ಪಾಠ ಮಾಡಿದ ನಂತರ ನನಗೆ ಮನಸ್ಸಿಗೆ ಕಿರಿಕಿರಿ ಆಗೋದು, ಎಂತಂದರೆ ಅವರಿಗೆ ನಾನು ಏನೋ ಹೇಳಲಿಕ್ಕೆ ಹೊರಟದ ಅವರಿಗೆ ಅರ್ಥ ಆಗಲಿಲ್ಲ ಅಂತ ಹೇಳುವಂಥ ಆ ಒಂದು ಫೀಲಿಂಗ್ಸ್ ಆಗ್ತಾ ಇತ್ತು. 1.5 ವರ್ಷ ತುಂಬ ಕಷ್ಟಪಟ್ಟೆ ಅದನ್ನು ಹೇಗಾದರೂ ಮಾಡಿ ಇದನ್ನೊಂದು ಆಗಬೇಕು ಅಂತೇಳಿ. ನನ್ನ ಹಿಂದೆ ಯಾವಾಗಲೂ ಸ್ಟೂಡೆಂಟ್ಗಳು ಬಂದು ಡೌಟ್ ಕೇಳಬೇಕು ಈ ಥರ ಎಲ್ಲ ಇತ್ತು ನನಗೆ. ಬಟ್ ಅಷ್ಟೊಂದು ಅಚೀವ್ ಮಾಡಲಿಕ್ಕೆ ಆಗಲಿಲ್ಲ. ಒಂದು ಅಷ್ಟು ಪ್ರಾಜೆಕ್ಟ್ ಮಾಡಬೇಕು ಅಂತ ಇತ್ತು, ಸೋಲಾರಿಗೆ ಸಂಬಂಧಪಟ್ಟದ್ದಾಗಲಿ ಅಥವಾ ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟಾಗಿರುವಂಥದ್ದು, ಜನರಿಗೆ ಕೃಷಿಕರಿಗೆ ಪ್ರಯೋಜನ ಆಗುವಂಥದ್ದು ಅಂತ ಮನಸ್ಸಲ್ಲಿದ್ದಂಥದ್ದು, ಅದು ಕೂಡ ಅಂತ ಹೇಳುವಂಥ ಒಂದು ಇದು ಆಗಲಿಲ್ಲ. ಮತ್ತು ಬರೀ ರಿಸಲ್ಟ್ ಓರಿಯೆಂಟೆಡಿಗಾಗಿ ಪಾಠ ಮಾಡೋದು, ಮಾರ್ಕ್ ತೆಗಿಲಿಕ್ಕಾಗಿ ಅಥವಾ ಪಾಸ್ ಮಾಡಲಿಕ್ಕಾಗಿ ಮಾಡುವಂಥದ್ದು ನನ್ನ ಮನಸ್ಸಿಗೆ ಹಿಡಿಸಿದಂಥ ಕೆಲಸ ಅಲ್ಲ. ಹಾಗಾಗಿ ಮತ್ತೆ ಅದನ್ನು ಬಿಟ್ಟೆ ಕೊರೋನಾ ಸಮಯದಲ್ಲಿ. ಇದರ ಮುಂಚೆ ನನಗೆ ಈ ಗ್ರಾಮಜನ್ಯಕ್ಕೆ ಸಂಬಂಧಪಟ್ಟಂಥ ಈಗಾಗಲೇ ಯಾರು ನಿರ್ದೇಶಕರಿದ್ದಾರೆ ಅವರಲ್ಲಿ ಕೆಲವರು ಜನರ ಪರಿಚಯ ಇತ್ತು, ಅವರ ಜೊತೆ ನಾನು ಮುಂಚೆಯಿಂದ ಮಾತಾಡ್ತಾ ಇದ್ದೆ. ಗ್ರಾಮಜನ್ಯದಂಥ ಒಂದು FPC ಅಥವಾ FPO ಶುರು ಮಾಡುವಂಥ ಬಗ್ಗೆ ಅವಾಗ ಯಾವುದೇ ಐಡಿಯಾ ಇರಲಿಲ್ಲ. ಆದರೆ ಕಾಲೇಜಿನ ಕೊನೆಯ ದಿನಗಳಲ್ಲಿ 5-6 ತಿಂಗಳು ಆಗೋ ಹೊತ್ತಿಗೆ ಆಗುವಾಗಲೇ ಗ್ರಾಮಜನ್ಯದಂಥ ಸಂಸ್ಥೆ ಶುರು ಮಾಡೋದು ಅಂತ ಹೇಳುವಾಗ ನಾನೊಬ್ಬ ಮೆಂಬರ್ ಆಗಿ ಬರ್ತೇನೆ ಅಂತ ಹೇಳಿದೆ. ಆವಾಗ ಮೆಂಬರ್ ಆಗಿ ಸಾಲದು, ನೀನೊಬ್ಬ ನಿರ್ದೇಶಕನಾಗಿ ಬರಬೇಕು ಅಂತ ಹೇಳಿ ಹೇಳುವಂಥದ್ದು ಕೂಡ ನನಗೆ ಹೇಳಿದರು. ಅದು ಒಂಥರ ನನ್ನನ್ನು ಕುತ್ತಿಗೆ ಹಿಡಿದು ಒಳಗೆ ಎಳ್ಕೊಂಡದ್ದು, ಕಾಲರ್ ಹಿಡಿದು ಎಳ್ಕೊಂಡಾಗೆ ಆ ರೀತಿ ನನ್ನನ್ನು ಸೇರಿಸಿದಂಥದ್ದು ಒತ್ತಾಯಪೂರ್ವಕವಾಗಿ. ನನಗೆ ಸಮಯ ಕೊಡಲಿಕ್ಕೆ ಕಷ್ಟ ಇತ್ತು, ಆದರೂ ನಾನು ನನಗೆ ಅಂದರೆ ಬೆಳಿಗ್ಗೆ ಸಾಧಾರಣ 7:30 ಮನೆಗೆ ಹೊರಟ್ರೆ ಸಂಜೆ 7:30 ಆಗ್ತಾ ಇತ್ತು ಮನೆಗೆ ಬರೋ ಹೊತ್ತಿಗೆ ಕಾಲೇಜಿನ ಲೈಫಲ್ಲಿ. ಸೊ ಹಾಗಾಗಿ ನನಗೆ ಗ್ರಾಮಜನಕ್ಕೇನು ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಹೇಳಿದರು, ಒಳಗೆ ಎಳ್ಕೊಂಡ್ರು. ಈ ರೀತಿ ನನ್ನ ಒಂದಷ್ಟು ಕೆಲಸಗಳು ಆಗ್ತಾ ಆಯಿತು. ಈಗ ಒಂದು FPO ಪ್ರಾರಂಭ ಮಾಡುವಾಗ ನಿಮಗೆ ಇದರ ಬಗ್ಗೆ FPO ಅಂತ ಅನ್ನುವಂಥ ಗ್ರಾಮಜನ್ಯ FPO ಮಾಡುವ ಸಂದರ್ಭದಲ್ಲಿ FPO ಅನ್ನೋದರ ಕಲ್ಪನೆ ಹೀಗೆ ಏನಾದರೂ ಇತ್ತ? FPO ಬಗ್ಗೆ ನಾನು ಕೇಳಿ ಗೊತ್ತೆ, ಯಾಕೆಂದರೆ ನಾನು ಮೋದಿಜಿಯವರ ಭಾಷಣಗಳನ್ನು ಸಾಧಾರಣ 2008 ಕೇಳ್ತಾ ಬಂದವನು. ಎಷ್ಟೋ ವಿಷಯಗಳು, ಇಲೆಕ್ಷನ್ ರ್ಯಾಲಿ ಇರ್ಬೋದು ಅಥವಾ ಬೇರೆ ಸಮಯದಲ್ಲಿ ಅವರ ಮಾತುಗಳನ್ನು ಕೂಡ ಕೇಳ್ತಾ ಇದ್ದೆ. ಹಾಗಾಗಿ 2015 ಆಗಸ್ಟ್ 15ರಲ್ಲಿ ಅವರು ಕೆಂಪುಕೋಟೆಯಿಂದ ಮಾಡಿದ ಭಾಷಣದಲ್ಲಿ FPO ಬಗ್ಗೆ ಒಂದಷ್ಟು ಹೇಳಿದರು. ಅದಾದ ನಂತರ FPO ಬಗ್ಗೆ ನಾನು ಸಹ ನೋಡಿದ್ದೆ, ಆದರೆ ನಮ್ಮ ಊರಲ್ಲಿ FPO ಮಾಡ್ತಿದ್ರೆ ಹೇಗೆ ಆ ರೀತಿ ಆಲೋಚನೆಗಳೆಲ್ಲ ಯಾವತ್ತು ಬಂದಿರಲಿಲ್ಲ. ನನಗೇನೋ ಒಂದು ಶುರು ಮಾಡಬೇಕು ಅಂತಿರಲಿಲ್ಲ, ಇರುವ ವ್ಯವಸ್ಥೆಯಲ್ಲಿ ನಾನು ಹೇಗೆ ಇರಬೇಕು ಅಂತ ಹೇಳುವಂಥದ್ದಷ್ಟೇ ಯೋಚನೆ ಮಾಡ್ತಾ ಇದ್ದೆ. FPO ಶುರು ಮಾಡೋದು ಅಂತ ಹೇಳುವಾಗ ನನಗೆ ಖಂಡಿತವಾಗಿಯೂ ಅದು ನಮ್ಮ ದೇಶದ ಕೃಷಿಕರಿಗೆ ಒಂದು ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು ಅಂತ ಹೇಳುವಂಥ ಐಡಿಯಾ ಇತ್ತು. ಹಾಗಾಗಿ ನಾವೇನು ಮಾಡ್ಬೋದು ಅಂತ ಹೇಳಿ ನಮ್ಮ ನಿರ್ದೇಶಕರು, ಮುಖ್ಯವಾಗಿ ನಮ್ಮ ಚೇರ್ಮನ್ RK ಭಟ್ರು ಹಾಗೂ ನಮ್ಮ ನಿರ್ದೇಶಕರು ಶಂಕರ್ ಭರದ್ವಾಜ್, ಇವರು ನನಗೆ ಶಂಕರ್ ಭರದ್ವಾಜ್ ಮುಖ್ಯವಾಗಿ ನನಗೆ ಇದರ ಬಗ್ಗೆ ಎಷ್ಟೋ ವಿಷಯಗಳನ್ನು ನಾನು ಚರ್ಚೆ ಮಾಡ್ತೇನೆ ಅವರ ಹತ್ರ. ನಾನೊಬ್ಬ ಶಿಷ್ಯನಾಗೆ ಅವರ ಹತ್ರ ಕೇಳ್ತಾ ಕಲಿತಾ ಇರ್ತೇನೆ. ಆ ರೀತಿ ಚರ್ಚೆ ಮಾಡಿದಾಗ ಇದು ಒಂದು ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಕೂಡ ಮಾಡ್ಬೋದು ಅಂತ ಹೇಳುವಂಥ ಬಗ್ಗೆ ಅದರಲ್ಲಿ ನಾನು ಖಂಡಿತವಾಗಿ ಇಂಥ ಒಂದು ವ್ಯವಸ್ಥೆ ಆದರೆ ನಾನೊಬ್ಬ ಅದರಲ್ಲಿ ಇರ್ತೇನೆ ಅಂತ ಹೇಳಿಕೊಂಡು ಸೇರಿಕೊಂಡಂಥವ್ನು. ಸರಿ, ಈಗ ನೀವು ಗ್ರಾಮಜನ್ಯ ರೈತ ಉತ್ಪಾದಕ ಸಂಘದ ಜೊತೆ ಕೂಡ ನೀವು ಒಬ್ಬರು ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀರಿ, ಜೊತೆಗೆ ಈಗ ನಿಮ್ಮ ಮಾಮೂಲಿಯಾಗಿ ನಿಮ್ಮ ರೈತ ಕುಟುಂಬದಿಂದ ಬಂದದ್ರಿಂದ ನೀವು ಇಲ್ಲೇ ಕೆಲಸ ಮಾಡಬೇಕಾದ ಅನಿವಾರ್ಯ ಇದ್ದದ್ರಿಂದ ನೀವು ಇಲ್ಲಿ ಮಾಡ್ತಾ ಇದ್ದೀರಿ ಕೂಡ. ಈಗ ನಿಮ್ಮ ಮಾಮೂಲಿ ಈಗ ಬೆಳೆಗಳಲ್ಲಿ ಮುಖ್ಯವಾಗಿ ನಮ್ಮಲ್ಲಿರುವಂಥ ಅಡಿಕೆ ಆಗಲಿ ಅಥವಾ ಉಪ ಬೆಳೆಗಳಾದಂಥ ಕೊಕ್ಕೋ ಅಥವಾ ಜಾಯಿಕಾಯಿ ಕರಿಮೆಣಸು ಇಂಥದ್ದೆಲ್ಲ ನಾವು ಎಲ್ಲ ಕಡೆಗೆ ಮಾಡ್ತಾ ಇರುವಂಥದ್ದು, ಏನಾದರೂ ಹೊಸತನ್ನು ತರಬೇಕು ಹೇಗಾದರೂ ಕೂಡ ಇದನ್ನು ವ್ಯತ್ಯಾಸ ಏನಾದರೂ ತರಬೇಕು ಅಂತ ಅನಿಸ್ತಾ ಹೇಗೆ? ಸತ್ಯ ಹೇಳಬೇಕಾದ್ರೆ ಕೃಷಿಯ ಬಗ್ಗೆ ನಾನು ಒಂದು ಭಾರಿ ಅನುಭವಸ್ಥ ಏನೋ ಅಂತ ಖಂಡಿತ ಅಲ್ಲ. ನಾನು ಸಣ್ಣಗಿದ್ದಾಗ ಏನು ಅಂತ ಹೇಳಿದರೆ ಮಗ ಅಡಿಕೆ ಹೆಕ್ಕು, ಮಗ ಅಡಿಕೆ ಸುಲಿ, ಕೋಕೆ ಹೆಕ್ಕು ಅಂತ ಹೇಳ್ತಾ ಇದ್ರು ತಂದೆ ತಾಯಿ. ಅದನ್ನು ಮಾಡ್ತಾ ಇದ್ದೆ. ಆದರೆ ವ್ಯವಸ್ಥೆಯನ್ನು ಹೇಗೆ ನಡೆಸಬೇಕು, ಕೃಷಿ ಕಾರ್ಮಿಕರ ಜೊತೆ ಹೇಗೆ ಮಾತಾಡಬೇಕು, ಯಾವ ಸಮಯಕ್ಕೆ ಯಾವುದನ್ನು ಯಾವ ರೀತಿ ಮಾಡಬೇಕು, ಈ ವಿಷಯದಲ್ಲಿ ತುಂಬ ಜ್ಞಾನ ಇರಲಿಲ್ಲ. ಈಗ ಇಂಜಿನಿಯರಿಂಗ್ ನಾನು ಕಲಿಯೋದಕ್ಕೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದೆ ಅಂತ ಅಂದರೆ, ಈಗ ಸಾಧಾರಣ ಒಬ್ಬ ಜಾಸ್ತಿ ಓದೋದು ಮಾತ್ರ, ಅದು ಬಿಟ್ಟರೆ ಉಳಿದ ನಮ್ಮ ಫ್ಯಾಮಿಲಿಯ ವೃತ್ತಿಯ ಬಗ್ಗೆ ಅಷ್ಟು ಜ್ಞಾನ ಇರಲಿಲ್ಲ. ಅಂದರೆ ಕೆಲಸಗಳೇನೆಲ್ಲ ಇದೆ ಅದೆಲ್ಲ ಗೊತ್ತಿದ್ದರೂ ಕೂಡ ಅದನ್ನು ವ್ಯವಸ್ಥಿತವಾಗಿ ನಡೆಸುವಂಥದ್ದು ಅನುಭವಕ್ಕೆ ಬಂದಿರಲಿಲ್ಲ. ಅದಕ್ಕೆ ನನ್ನ ಪರಿಸ್ಥಿತಿಯೂ ಹಾಗೆ ಇತ್ತು. ಯಾಕೆಂದರೆ ಶಾಲೆಯ ದಿನಗಳಲ್ಲಿ ಹೇಗಿದ್ರೂ ಬೇಕಾಗುವುದಿಲ್ಲ ಅಷ್ಟೊಂದು, ಯಾಕೆ ತಂದೆ ತಾಯಿ ನೋಡಿಕೊಳ್ತಾರೆ. ಮುಂದೆ ತಂದೆಯವರ ಕಾಲವಾದ ನಂತರ ಸ್ವಲ್ಪ ಸಮಯ ಅದನ್ನು ಹ್ಯಾಂಡಲ್ ಮಾಡಬೇಕಾಗಿ ಬಂತಷ್ಟೇ. ಅದಾದ ನಂತರ ಪುನಃ ಕಾಲೇಜಿಗೆ ಹೋಗ್ತಾ ಇರುವಾಗ ಅಷ್ಟು ಸಮಯ ಸಿಗ್ತಿರಲಿಲ್ಲ, ಹಾಗಾಗಿ ಅದು ಒಂದು ನಡೀತಾ ಇತ್ತು. ಬಟ್ ಈಗ ನನಗೆ ಕೃಷಿಯಲ್ಲಿ ಏನು ಅಂತ ಹೇಳಿದರೆ, ಈಗ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎಲ್ಲ ತಂದೆ ತಾಯಿಗಳು ಮುಖ್ಯವಾಗಿ ಮಕ್ಕಳಿಗೆ ಕೃಷಿಯಲ್ಲಿ ಇರಿ, ನೀವು ಮುಂದೆ ಕೃಷಿಕರೇ ಆಗಿ ಅಂತ ಹೇಳುವಂಥದ್ದು ತುಂಬ ಕಡಿಮೆ. ಎಲ್ಲ ಎಂತ ಮಾಡ್ತಾರೆ ಅಂತ ಹೇಳಿದರೆ ಕೃಷಿಯ ಬಗ್ಗೆ ಬೈಕೊಂಡೇ ಇರೋದು. ಅದು ಕೆಲಸದವರು ಬರಲಿಲ್ಲ, ಇಲ್ಲ ಅದು ರೋಗ ಬಂತು, ಇಲ್ಲ ಇದು ಹಾಗೆ ಆಯಿತು ಹೀಗೆ ಆಯಿತು, ಕೃಷಿಯನ್ನು ಈ ಥರ ಬೈತಾ ಬೈತಾ ಇದ್ದರೆ ಖಂಡಿತವಾಗಿಯೂ ಈಗ ನಾವು ಒಂದು ನಮ್ಮದೇ ಆದಾಯ ತರುವಂಥ ವೃತ್ತಿಯ ಬಗ್ಗೆ ಬೈತಾ ಇದ್ದರೆ ಮುಂದಿನ ಜನರೇಷನ್ನವರು ಅದನ್ನು ಖಂಡಿತ ಇಷ್ಟಪಡುವುದಿಲ್ಲ. ಹಾಗಾಗಿ ಹೆಚ್ಚಿನ ಅಂಶ ನನ್ನ ಅನಿಸಿಕೆ ಪ್ರಕಾರ ತಂದೆ ತಾಯಿ ಪಡುವ ಕಷ್ಟ ನೋಡಿ ಅಥವಾ ಅವರಿಗೆ ಅದರಲ್ಲಿ ಆದಾಯ ಇದ್ದರೂ ಅದನ್ನು ಅವರು ಹೇಳದೆ ಕಷ್ಟಗಳನ್ನು ಮಾತ್ರ ಹೇಳಿಕೊಳ್ಳುವ ಕಾರಣದಿಂದಾಗಿ ಇವತ್ತು ಹೆಚ್ಚಿನ ಜನ ಉದ್ಯೋಗಕ್ಕೋಸ್ಕರ ಪರ ಊರುಗಳಿಗೆ ಹೋಗ್ತಾ ಇರುವಂಥದ್ದು ಅಂತ ನನ್ನ ಒಂದು ಭಾವನೆ. ಹಾಗೆ ನನ್ನ ಮನೆಯಲ್ಲಿ ಸಹ ಇದು ನಡೀತಾ ಇತ್ತು, ಎಷ್ಟೋ ಸರ್ತಿ ಈ ಥರ ನಡೀತಾ ಇತ್ತು. ಆಗ ನನಗೆ ಕಾಣ್ತಾ ಇತ್ತು, ನನಗೆ ಊರಿಗೆ ಬರಬೇಕು ಅಂತ ಇದ್ದ ಕಾರಣ. ಹಾಗಾದರೆ ಈ ಕಷ್ಟಗಳನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಿಕೊಳ್ಬೋದು, ಅದರ ಬಗ್ಗೆ ನಾನು ಎಷ್ಟೋ ಸರ್ತಿ ಯೋಚನೆ ಮಾಡಿದ್ದೆ. ನಾವು ಅಂತ ಸುಮ್ಮನೆ ಕಷ್ಟಪಡಬಾರ್ದು, ನಾವೊಂದು ಯಾವುದೇ ವೃತ್ತಿ ಮಾಡ್ತೀವಿ ಅದನ್ನು ಇಷ್ಟಪಟ್ಟು ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಆಸಕ್ತಿಯ ಕ್ಷೇತ್ರ. ಹಾಗೆ ನಮ್ಮ ಕೃಷಿಯಲ್ಲಿ ಕೂಡ ಮನೆಯಲ್ಲಿ ಯಾವಾಗಲೂ ಆ ಸಮಸ್ಯೆ ಈ ಸಮಸ್ಯೆ ಅಂತ ಹೇಳಿದಾಗ, ಹಾಗಾದ್ರೆ ಆ ಸಮಸ್ಯೆ ಬಾರದಾಗ ಹೇಗೆ ಮಾಡ್ಬೋದು, ಅದಕ್ಕೆ ನಾವೇನಾದರೂ ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಆದರೆ ನನಗೆ ಒಂದು ಸರಿಯಾದ ಪರಿಹಾರ ಅಂತ ಹೇಳುವಂಥದ್ದು ಸಿಗಲಿಲ್ಲ. ಈಗ ನಾನು ಊರಿಗೆ ಬಂದ ನಂತರ ಆದ ಸಮಸ್ಯೆ ಏನು ಅಂತ ಹೇಳಿದರೆ, ಇದ್ದದನ್ನು ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗಬೇಕಷ್ಟೇ ಹೊರತು ಇನ್ನೂ ಅದರಲ್ಲಿ ಸರಿಯಾಗಿ ಈಗ ಆಗುವಂಥದ್ದೇನು ಅಥವಾ ಆಗಬೇಕಾಗಿರೋದಂತ ಎಂಥದ್ದೇನು, ಮತ್ತು ನಾನು ಇದರಲ್ಲಿ ಒಂದಷ್ಟು ಪರಿಹಾರಗಳನ್ನು ಯಾವುದಾದ್ರೂ ಹೊಸ ರೀತಿಯ ಅದನ್ನು ಮಾಡ್ಬೋದು ಅಂತ ಹೇಳುವಂಥದ್ದು ಅಷ್ಟು ಕ್ಲಿಯರ್ ಆಗಿ ಆಗ್ತಾ ಇದೆ ಅಷ್ಟೇ. ಇನ್ನೂ ಕೂಡ ಅದು ಪ್ರೊಸೆಸ್ಸಲ್ಲಿದೆ. ಈಗ ಉದಾಹರಣೆಗೆ ನಾನು ಹೇಳೋದು, ಮೊದಲಿಂದಲೂ ಕೂಡ ನಮ್ಮಲ್ಲಿ ಕೃಷಿ ಕಾರ್ಮಿಕರ ಸಮಸ್ಯೆ ಅನ್ನುವಂಥದ್ದು ಇರುವಂಥದ್ದೇ, ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ಅಂತಹ ಸಂದರ್ಭದಲ್ಲಿ ಈಗ ಮುಖ್ಯವಾದಂತಹ ಬೆಳೆಗಳಿಗೆ, ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಕಾಳುಮೆಣಸು ಇರ್ಬೋದು, ಇದರಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಯಾಂತ್ರೀಕರಣ ಆಗ್ತಾ ಉಂಟು, ಅದನ್ನು ನೀವು ನಿಮ್ಮಲ್ಲಿ ಅಳವಡಿಸಿಕೊಳ್ಳುವಂಥದ್ದು ನಡೀತಾ ಉಂಟಾ ಹೇಗೆ? ನಮ್ಮಲ್ಲಿ ಸುಮಾರಾಗಿ ಯಾಂತ್ರೀಕರಣ ಅಂತ ಹೇಳಿದರೆ ಕೊನೆ ಪಕ್ಷ ಸಾಗಾಟದ ವ್ಯವಸ್ಥೆಗೆ ಯಾಂತ್ರೀಕರಣ ಆಗಿದೆ. ಇದು ಸ್ವಲ್ಪ ಮುಂಚೆಯಿಂದ ಆಗ್ತಾ ಇದೆ. ನಮಗೆ ಒಂದು 10-15 ವರ್ಷದಿಂದ ಕೂಲಿ ಕಾರ್ಮಿಕರ ಸಮಸ್ಯೆ ತುಂಬ ಉಂಟು. ಹಾಗಾಗಿ ನಮ್ಮ ತೋಟಕ್ಕೆ ಹೋಗಿ ಬರಲಿಕ್ಕೆ 4-wheeler ವ್ಯವಸ್ಥೆ ಒಂದು 10 ವರ್ಷದಿಂದ ಉಂಟು. ಇದು ಇಲ್ಲದಿದ್ದರೆ ನಮಗೆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಯಾಂತ್ರೀಕರಣ ಆಗಿದೆ. ಮತ್ತು ಕಳೆದ 2-3 ವರ್ಷಗಳಿಂದ ಸ್ವಲ್ಪ ಮದ್ದು ಬಿಡುವವರ ಕಾರ್ಮಿಕರ ಕೊರತೆ ಇರುವ ಕಾರಣ ಅದಕ್ಕೋಸ್ಕರ ಕಾರ್ಬನ್ ಫೈಬರ್ ದೋಟಿ ಕೂಡ ಉಂಟು. ಅದು ಎಷ್ಟೋ ಸರ್ತಿ ಅವರು ಸಮಯ ಸರಿಯಾಗಿ ಬರದೆ ರೋಗಕ್ಕೆ ತುತ್ತಾದ ಉದಾಹರಣೆಗಳು ಕೂಡ ಉಂಟು. ಹಾಗೆ ಜೊತೆಗೆ ನಾವು ಕೂಡ ಈ ಕಾರ್ಬನ್ ಫೈಬರ್ ದೋಟಿಯ ಮೂಲಕ ಸ್ಪ್ರೇ ಮಾಡಿದ್ದು ಕೂಡ ಉಂಟು. ಈಗ ಈ ಸರ್ತಿ ಕೂಡ ಇನ್ನೂ ಕೂಡ ಮೊದಲ ಸ್ಪ್ರೇ ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಹಾಗಾಗಿ ನಾವೇ ಮಾಡ್ತಾ ಇದ್ದೇವೆ ಮನೆಯಲ್ಲಿ. ತಮ್ಮ ಕೂಡ ನಾನು ತಮ್ಮ ಇಬ್ಬರು ಒಟ್ಟಿಗೆ ಇದ್ದೇವೆ. ಹಾಗೆ ರೀಸೆಂಟಾಗಿ ಒಂದು 5-6 ತಿಂಗಳಿಂದ ನಾವು ಹೊರಗೆಯಿಂದ ಅಂದರೆ ಜಾರ್ಖಂಡಿಂದ ಒಂದು 2 ಜನ ಕೂಲಿ ಕಾರ್ಮಿಕರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವರ ಮೂಲಕ ನಾವು ಈ ಸ್ಪ್ರೇ ಕೆಲಸವನ್ನು ಮತ್ತು ತೋಟದ ನಿತ್ಯ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಈಗ ಈ ಕಾರ್ಬನ್ ದೋಟಿ ಅಂತ ಹೇಳಿದರೆ ನಾವು ಸಾಮಾನ್ಯವಾಗಿ ಇಲ್ಲಿ ಇದು ಬಹಳ ಉಪಕಾರಿ ನಮ್ಮ ರೈತರಿಗೆ, ನೀರು ಬಿಡಲಿಕ್ಕಾಗಲಿ, ಇದು ಔಷಧಿ ಬಿಡಲಿಕ್ಕಾಗಲಿ ಅಥವಾ ಕೊಯ್ಲಿಕ್ಕಾಗಲಿ ಅಂತ. ನಿಮ್ಮ ಅನುಭವದಲ್ಲಿ ನೀವು ನೋಡಿದ ರೀತಿಯಲ್ಲಿ ಇದು ಎಷ್ಟು ರೀತಿಗೆ ನಮಗೆ ಉಪಕಾರವನ್ನು ಕೊಡ್ತದೆ? ನಾನು ಹೇಳ್ತಿದ್ರೆ ಒಂದು ಯಾವುದೇ ಕೆಲಸ ಇರಲಿ ಅದಕ್ಕೆ ಅದರದ್ದೇ ಪರ್ಟಿಕ್ಯುಲರ್ ಸ್ಕಿಲ್ಲಿನ ಅಗತ್ಯ ಉಂಟು. ಹಾಗಾದರೆ ಒಬ್ಬ ವ್ಯಕ್ತಿಗೆ ಯಾವುದು ಸ್ಕಿಲ್ ಉಂಟು ಅದನ್ನು ಅವನು ಚೆನ್ನಾಗಿ ಎಫಿಷಿಯೆಂಟಾಗಿ ಮಾಡ್ತಾರೆ. ಹಾಗಾಗಿ ಈಗ ಪ್ರತಿಯೊಬ್ಬ ಕೃಷಿಕರು ಪ್ರತಿಯೊಂದು ಕೆಲಸವನ್ನು ತಾವೇ ಮಾಡೋದು ಅಂತ ಹೇಳೋದು ಅಷ್ಟು ಒಳ್ಳೆಯ ಈಲ್ಡ್ ಕೊಡುವಂಥ ಅಥವಾ ಒಳ್ಳೆಯ ಎಫಿಷಿಯಂಟ್ ಆಗಿರುವ ಕೆಲಸ ಅಲ್ಲ. ಹಾಗೆ ಯಾರಿಗೆ ಚೆನ್ನಾಗಿ ಮರ ಹತ್ತಲಿಕ್ಕೆ ಬರ್ತದೆ, ಅವರಿಗೆ ಚೆನ್ನಾಗಿ ಔಷಧಿ ಹೊಡಿಲಿಕ್ಕೆ ಬರ್ತದೆ, ತೆಗಿಲಿಕ್ಕೆ ಬರ್ತದೆ, ಅವರವರೇ ಮಾಡೋದು ಉತ್ತಮ. ಅದನ್ನು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಅದನ್ನು ನುರಿತ ಕಾರ್ಮಿಕರಲ್ಲದಿರುವವರು ಕೂಡ ಅದನ್ನು ಮಾಡ್ಬೋದು ಅಷ್ಟೇ ಹೊರತು, ಒಬ್ಬ ಕೃಷಿಕನಾಗಿ ಅವನು ಎಲ್ಲವನ್ನು ಜಾಕ್ ಆಫ್ ಆಲ್ ಮಾಡಿಕೊಂಡು ಕೂತರೆ ಅದು ಕಷ್ಟ ಸಾಧ್ಯ ಅಂತ ನನ್ನ ಒಂದು ಅಭಿಪ್ರಾಯ. ಈಗ ಅನಿವಾರ್ಯ ಆದ ಕಾರಣ ನಾನು ಕೂಡ ಈಗ ಒಂದು ರೀಸೈಕಲ್ ಅಂತ ಹೇಳಿ ಉಂಟು, ನಮ್ಮ ಕಾಣಿಯವ್ರ ಹತ್ತಿರ ಒಬ್ರು ಮಾಡ್ತಾರೆ, ಅದನ್ನು ಕೂಡ ನಮ್ಮ ಹತ್ರ ಉಪಯೋಗಿಸ್ತಾ ಇದ್ದೇವೆ, ಅದರಲ್ಲಿ ಮರ ಹತ್ತಿ. ಬಟ್ ಎಂತ ಅಂತ ಹೇಳಿದ್ರೆ, ಈಗ ನಮಗೆ ಇರುವ ಮದ್ದು ಬಿಡುವ ವಿಂಡೋ ತುಂಬಾ ಸ್ಮಾಲ್ ವಿಂಡೋ ಅಂತ ಹೇಳಿದ್ರೆ, 2 ದಿವಸ ಬಿಸಿಲು ಕಾಯ್ಬೋದು ಅಥವಾ 3 ದಿವಸ, ಆ ಅಗತ್ಯವಿರುವ ಸಮಯದಲ್ಲಿ ಒಂದು ವಾರದೊಳಗೆ ಪ್ರತಿ ಎಲ್ಲ ತೋಟಕ್ಕೂ ಮದ್ದು ಬಿಡುವಾಗ ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಆಗ್ತದೆ ನಮಗೆ ಕೆಲಸ, ಅಷ್ಟು ಒಳ್ಳೇದು. ಅವಾಗ ಅದಕ್ಕೆ ಸ್ಕಿಲ್ಡ್ ವರ್ಕರ್ನ ಅಗತ್ಯವೇ ಉಂಟಷ್ಟೇ ಹೊರತು ಎಲ್ಲರೂ ನಾವೇ ಮಾಡಿಕೊಳ್ತೇವೆ ಅಂತ ಹೇಳುವಂಥದ್ದು ಅಷ್ಟು ಒಂದು ಸರಿಯಲ್ಲ. ಆದರೆ ಯಾವಾಗ ಯಾರೂ ಇಲ್ಲ ಅಂತ ಹೇಳಿದಾಗ ನಾವು ಅದನ್ನು ಬಿಟ್ಟು ಬಿಡುವುದಲ್ಲ, ನಮಗೆ ಸಾಧ್ಯ ಆದರೆ ನಾವು ಅದನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ ಅಂತೇಳಿ ನನ್ನ ಅಭಿಪ್ರಾಯ. ನಾವು ಒಂದು ಬೆಳೆಯನ್ನು ನಂಬಿ ನಮ್ಮ ಕೃಷಿಯನ್ನು ಮಾಡಿದರೆ ಅದು ಬಹಳ ಕಷ್ಟಕ್ಕೆ ನಾವು ಸಿಕ್ಕಿ ಹಾಕ್ಕೊಳ್ತೇವೆ. ಬೇರೆ ಬೇರೆ ರೀತಿಯ ಉಪ ಬೆಳೆಗಳನ್ನು ಮಾಡುವಂಥದ್ದು ನಮ್ಮಲ್ಲಿ ಮೊದಲಿಂದಲೂ ಬಂದದ್ದು, ಆದರೂ ಕೂಡ ನಾವು ಹೆಚ್ಚು ಅಡಿಕೆಗೆ ಒಂದು ರೀತಿಯಲ್ಲಿ ಒತ್ತು ಕೊಟ್ಟದ್ದನ್ನು ನಾವು ಕಾಣ್ತೇವೆ. ಇಂಥ ಸಂದರ್ಭದಲ್ಲಿ ಈಗ ನೀವು ಹೊಸತಾಗಿ ಒಂದು ರೈತ ಉತ್ಪಾದಕ ಕಂಪನಿಯನ್ನು ನೀವೆಲ್ಲ ಸೇರಿ ಪ್ರಾರಂಭ ಮಾಡಿದಾಗ, ಇದು ಇತರ ಚಿಕ್ಕ ಚಿಕ್ಕ ಮೈನರ್ ಕ್ರಾಪ್ಗಳಿಗೆ ಒಂದು ಉತ್ತೇಜನ ಕೊಡುವಂಥ ರೀತಿಯಲ್ಲಿ ಪ್ರಾರಂಭ ಮಾಡಿದ್ದೀರಿ. ಮುಖ್ಯವಾಗಿ ಜೇನು ಬೆಳೆಯನ್ನು ನೀವು ಮಾಡ್ತಾ ಇದ್ದೀರಿ. ಜೇನು ಕೃಷಿಯ ಬಗ್ಗೆ ನಿಮ್ಮಲ್ಲಿ ನೀವು ಮೊದಲಿಂದಲೂ ಮಾಡ್ತಾ ಇದ್ರೆ ಹೇಗೆ? ಇಲ್ಲ, ಜೇನು ನಾನು ಗ್ರಾಮಜನ್ಯದಿಂದಾಗಿ ಜೇನು ಕೃಷಿಯನ್ನು ಶುರು ಮಾಡಿದಂತ ಈಗಾಗಲೇ ನಮ್ಮ ಚೇರ್ಮನ್ರು ಹೇಳಿದರು ಹಿಂದೆ. ಇದು ಆತ್ಮನಿರ್ಭರ ಭಾರತದ ಒಂದು ತರಬೇತಿ ಕಾರ್ಯಕ್ರಮ ಆಯಿತು ಕೊರೋನಾದ ನಂತರ, ಮೊದಲ ಅಲೆಯ ನಂತರ ಆ ಕಾರ್ಯಕ್ರಮ ಆಯಿತು. ನಾನು ಕೂಡ ಒಂದು ವಾರ ಅದರಲ್ಲಿ ಭಾಗವಹಿಸಿದ್ದೆ, ಯಾಕೆಂದರೆ ನನಗೆ ಜೇನು ಕೃಷಿ ಕಲಿಬೇಕು ಅಂತ ಆಸಕ್ತಿ ಇತ್ತು. ಬಟ್ ಹೆದರಿಕೆ ಇತ್ತು ನನಗೆ, ಅದನ್ನು ಹೇಗೆ ಜೇನು ಹುಳಗಳನ್ನೆಲ್ಲ ಅದು ಕಡಿತದಲ್ಲ ಈ ರೀತಿ. ಆ ಒಂದು ವಾರದ ತರಬೇತಿಯಲ್ಲಿ ಸತ್ಯ ಹೇಳಬೇಕು, ಒಂದು ವಾರದ ತರಬೇತಿಯಲ್ಲಿ ಜೇನು ಕೃಷಿಯನ್ನು ಪೂರ್ತಿ ಕಲಿಯಲಿಕ್ಕೆ ಸಾಧ್ಯ ಇಲ್ಲ, ತರಬೇತಿ ಆಯಿತು ಅಂತೇಳಿ ಅಷ್ಟೇ. ಅದಾದ ನಂತರ ಗ್ರಾಮಜನ್ಯದಲ್ಲಿ ಯಾವಾಗ ಈ ಕೃಷಿಯನ್ನು ನಾವು ಮುಂದುವರಿಸೋದು ಅಂತ ಹೇಳಿ ಬೋರ್ಡ್ ಎಲ್ಲ ನಿಶ್ಚಯ ಮಾಡಿತ್ತು, ಹಾಗೆ ಅದರ ಕೈ ಹಾಕಿತ್ತು, ಆ ಸಮಯದಲ್ಲಿ ನಾನು ನಿಜವಾಗಿಯೂ ಕಲಿಯಲಿಕ್ಕೆ ಒಂದು ಅವಕಾಶ ಆಯಿತು. ಅದಾದ ನಂತರ ನಮ್ಮ ಹತ್ರ ಬರೀ ಒಂದು 8 ಪೆಟ್ಟಿಗೆ ಇರುವಂಥದ್ದು ವೈಯಕ್ತಿಕವಾಗಿ, ಗ್ರಾಮಜನ್ಯದಲ್ಲಿ 100+ ಪೆಟ್ಟಿಗೆಗಳಿರ್ಬೋದು. ಅದನ್ನೆಲ್ಲ ನಾನು ಎಷ್ಟೋ ಸರ್ತಿ ಫೀಲ್ಡಲ್ಲಿ ನಾನು ಕೂಡ ಹೋಗಿ ಮಾಡಿದ್ದೇನೆ, ಹಾಗೆ ನಮ್ಮ ತಂಡದೊಟ್ಟಿಗೆ ನಾನು ಕೆಲಸ ಮಾಡಿದ್ದೇನೆ. ಮನೆಯಲ್ಲಿ ಪರ್ಸನಲ್ ಆಗಿ ಕೂಡ ಒಂದು ಪೆಟ್ಟಿಗೆ ಇರಬೇಕು ಅಂತ, ಇದು ಮುಖ್ಯವಾಗಿ ನನಗೆ ಹರೀಶ್ ಕೋಡ್ಲಾ ಅಂತ ಹೇಳಿ ಒಬ್ಬರು ಜೇನು ಕೃಷಿಕರಿದ್ದಾರೆ, ಅವರು ನನಗೆ ಜೇನು ಕೃಷಿಯಲ್ಲಿ ಗುರುಗಳ ಹಾಗೆ ಅವರು ಹೇಳಿದರು, ನೀವು ಡೈರೆಕ್ಟರ್ ಕೂಡ ನೀವು ಜೇನಿನ ಪೆಟ್ಟಿಗೆ ನೀವು ಹಾಕಿ ಆವಾಗ ನಿಮಗೆ ಅದರ ಇದಾಗ್ತದೆ, ಮತ್ತು ಈ ಹೇಗಿದ್ರು ನಿಮ್ಮ ಕೋರ್ ಬಿಸ್ನೆಸ್ ಜೇನಾದಾಗ ನಿಮಗೆ ಅದರ A to Z ನಾಲೆಜ್ ಇರಬೇಕು. ಮುಖ್ಯವಾಗಿ ಜೇನು ಹುಳಗಳ ಒಟ್ಟಿಗೆ ಹೇಗೆ ಸಂಬಂಧ ಅಂತ ಹೇಳುವಂಥದ್ದು, ನೀವು ಅವುಗಳನ್ನು ಹೇಗೆ ಕೆಲಸ ಮಾಡಿಸಿಕೊಳ್ಬೇಕು ಅಂತ ಹೇಳುವಂಥದ್ದು ನೀವು ಅದನ್ನು ಕಲಿಬೇಕು ಅಂತ ಹೇಳಿದರು. ಆ ರೀತಿ ನಾನು ಅದನ್ನು ಜೇನು ಕೃಷಿಯನ್ನು ಈಗ ಮಾಡ್ತೇನೆ, ಈಗ ಜೇನು ಪೆಟ್ಟಿಗೆ ನಿರ್ವಹಣೆ ಕೂಡ ಬರ್ತದೆ. ಈ ರೀತಿ ನನಗೆ ಗ್ರಾಮಜನ್ಯದಿಂದಾಗಿ ಒಂದು ಕಲಿಯುವ ಹಾಗೆ ಆಯಿತು. ಜೇನು ಕೃಷಿಯ ನಿರ್ವಹಣೆಯ ಬಗ್ಗೆ ಹೇಳುದಿದ್ರೆ, ನೀವು ಈ ಗ್ರಾಮಜನ್ಯದಿಂದ ಮುಖ್ಯವಾಗಿ ಈ ಇಲ್ಲಿ ಮಾಡ್ತಾ ಇರುವಂತಹ ತುಡುವೆ ಜೇನು ಇದನ್ನು ಮಾತ್ರ ಮಾಡ್ತಾ ಇರುವಂತಹದ್ದ, ಬೇರೆ ಜೇನು ನೊಣಗಳಿಗೂ ಕೂಡ ನೀವು ಪ್ರಾಶಸ್ತ್ಯವನ್ನು ಕೊಡ್ತೀರೋ, ಮೊಜಂಟಿ ಆಗಿರ್ಬೋದು ಈ ಥರದ್ದು? ಮುಖ್ಯವಾಗಿ ತೊಡುವೆ, ಮೊಜಂಟಿ ಕೂಡ ನಾವು ಮಾಡ್ತಾ ಇದ್ದೇವೆ ಗ್ರಾಮಜನ್ಯದಲ್ಲಿ. ಈಗ ಒಂದೇನು ಅಂತ ಹೇಳಿದರೆ, ನಮಗೆ ಇನ್ನೊಂದು ಯುರೋಪಿಯನ್ ಹನಿ ಬೀಸ್ ಇರುವಂಥದ್ದು. ಯುರೋಪಿಯನ್ ಹನಿ ಬೀಸನ್ನು ಇಲ್ಲಿ ಈಗಾಗಲೇ ನೋಡಿದರೆ ಅದು ತುಂಬ ದೊಡ್ಡ ಸಕ್ಸಸ್ ಅಲ್ಲ. ಮತ್ತು ಈಗ ನಮ್ಮ ದೇಶದಲ್ಲಿ ಕೂಡ ನಮ್ಮ ಮೂಲ ತಳಿಯಾದಂತಹ ತೊಡುವೆ ಜೇನಿನ ಬಗ್ಗೆ ಒಂದಷ್ಟು ಪ್ರಾಶಸ್ತ್ಯ ಉಂಟು ಈಗಾಗಲೇ. ಇದು ಶ್ರೇಷ್ಠವಾದಂಥ ಜೇನು, ಇದರಲ್ಲಿ ಬರುವಂಥ ಜೇನು. ಮತ್ತು ಇನ್ನೊಂದು ತೊಡುವೆ ಜೇನು, ಅದು ಕೂಡ ಆರೋಗ್ಯಕ್ಕೆ ಅಂದರೆ ಔಷಧಿಯ ಗುಣವುಳ್ಳಂಥದ್ದು, ಅದಕ್ಕೂ ಕೂಡ ಪ್ರಾಶಸ್ತ್ಯ ಉಂಟು. ಇದೆರಡನ್ನು ಕೂಡ ಗ್ರಾಮಜನ್ಯದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ತರಬೇತಿಗಳನ್ನು ಕೂಡ ತಗೊಂಡಿದ್ದೀರಾ, ಹೇಗೆ ಅದು? ತೊಡುವೆ ಜೇನಿನ ತರಬೇತಿ ನನಗೆ ಆಗಲಿಲ್ಲ. ಗ್ರಾಮಜನ್ಯದಲ್ಲಿ ಒಂದು ಕೆಲವು ಅದರ ನುರಿತ ಕಾರ್ಮಿಕರಿಗೆ ಅದು ತರಬೇತಿ ಆಗಿದೆ, ಮತ್ತು ಅದು ಒಂದು ಕಂಟಿನ್ಯೂಸ್ ಪ್ರೊಸೆಸ್. ಈಗ ಇವತ್ತಿಂದ ನಾಳೆಗೆ ಒಂದು ತರಬೇತಿಯಲ್ಲಿ ಅಂತಲ್ಲ, ಅದನ್ನು ಮಾಡ್ತಾ ಮಾಡ್ತಾ ಕಲಿಯುವಂಥದ್ದು. ಎಷ್ಟೋ ಸರ್ತಿ ಎಕ್ಸ್ಪೀರಿಯನ್ಸ್ಡ್ ಜೇನು ಕೃಷಿಕರಿಗೆ ಕೂಡ, ಈಗ ಮನಮೋಹನರಾಗಲಿ ಅಥವಾ ಹರೀಶ್ ಕೋಡ್ಲರಾಗಲಿ, ಅವರೇ ಹೇಳ್ತಾರೆ 10 ವರ್ಷ ಕಲಿತರೂ ಮತ್ತೆ ಪುನಃ ಹೊಸತು ಕಲೀಲಿಕ್ಕೆ ಇರ್ತದೆ ಅಂತೇಳಿ. ಹಾಗಾಗಿ ಇದು ಒಂದು ಕಂಟಿನ್ಯೂಸ್ ಪ್ರೊಸೆಸ್. ಅದನ್ನು ಅರ್ಥ ಮಾಡಿಕೊಂಡು ಅಂದರೆ ಅದು ಜೇನಿನ ಈಲ್ಡ್ ಅಥವಾ ಜೇನು ನಾವು ಎಷ್ಟು ಜೇನು ತೆಗಿತೇವೆ ಅಂತ ಹೇಳುವಂಥದ್ದು ವಾತಾವರಣದ ಮೇಲೆ ಮತ್ತು ನಮ್ಮ ಜೇನಿನ ಕೃಷಿ ಪದ್ಧತಿಯ ಮೇಲೆ ಹೋಗ್ತದೆ. ಮುಖ್ಯವಾಗಿ ವಾತಾವರಣದಿಂದ ತುಂಬ ತುಂಬ ಹತ್ತಿರ ಸಂಬಂಧ ಇದೆ. ಆ ವರ್ಷ ಬೇಸಿಗೆ ಯಾವ ರೀತಿ ಇತ್ತು ಅಥವಾ ಬಿಸಿಲು ಮತ್ತು ನೀರಿನ ಅಂಶ ವಾತಾವರಣದಲ್ಲಿ ಯಾವ ಯಾವ ಮರಗಳು ಹೂ ಹೋಗಿದೆ, ಈ ರೀತಿಯೆಲ್ಲ ಇದರ ಮೇಲೆ ಈಲ್ಡ್ ತುಂಬ ನಿರ್ಧಾರಿತವಾಗಿ ಇರ್ತದೆ. ಈಗ ನೀವು ಜೇನು ಕೃಷಿಯನ್ನು ಪ್ರಾರಂಭ ಮಾಡಿ 8 ಪೆಟ್ಟಿಗೆ ಕೂಡ ಉಂಟು ಅಂತ ಹೇಳಿದ್ರಿ. ಈ ಎಲ್ಲ ಪೆಟ್ಟಿಗೆಗಳನ್ನು ಗಮನಿಸಿದರೆ ಇದರಲ್ಲಿ ನಿಮಗೆ ಬೇರೆ ಬೇರೆ ಜೇನಿನ ನೊಣಗಳಲ್ಲಿ ಯಾವುದಾದ್ರೂ ಕೂಡ ವ್ಯತ್ಯಾಸಗಳು ಕಂಡು ಬಂದದ್ದುಂಟ ಅಂತ ಹೇಳಿದ್ರೆ, ಈಗ ಸಾಮಾನ್ಯ ಇಲ್ಲಿರುವಂತಹ ಜೇನಿನ ನೊಣಗಳಲ್ಲಿ ಬೇರೆ ಬೇರೆ ಜಾತಿ ಉಂಟು ಅಂತ ನಿಮಗೇನಾದರೂ ಕಂಡದ್ದು ಹೆಚ್ಚು ಉತ್ಪಾದನೆ ಒಂದು ಕೆಲವು ಥರದ ಇದರಲ್ಲಿ ಉಂಟು ಅಂತ ಏನಾದರೂ ಉಂಟ? ಆ ಥರ ಅಂತ ಹೇಳಿದರೆ ಈಗ ನಮಗೀಗ ನಾವು ಹಸು ಕರುಗಳನ್ನು ನೋಡಿದ ಹಾಗೆ, ಈಗ ಒಂದು ಒಂದೇ ಜಾತಿಯ ಹಸು ಕರುಗಳು ಒಂದೇ ತಾಯಿಯ ಮಕ್ಕಳು ಅಂತ ಆದರೂ ಕೂಡ ಅದರಲ್ಲಿ ವ್ಯತ್ಯಾಸ ಇದ್ದ ಹಾಗೆ, ಈಗ ಒಂದು ಪೆಟ್ಟಿಗೆಯಲ್ಲಿ ಒಳ್ಳೆ ಜೇನು ಬಂದರೂ ಅದರದ್ದೇ ಪಾಲು ಇನ್ನೊಂದು ಬರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಮತ್ತು ಎಷ್ಟೋ ಸರ್ತಿ ಒಂದು ಜಾಗದಿಂದ ಒಂದು ಜಾಗಕ್ಕೆ ಅದು ಕೇವಲ ಒಂದು 10-20 ಫೀಟ್ ವ್ಯತ್ಯಾಸವೂ ಇರ್ಬೋದು. ಕೆಲವು ಸರ್ತಿ ಅಷ್ಟು ವ್ಯತ್ಯಾಸ ಇದ್ದರೂ ಕೂಡ ಜೇನನ್ನ ಇಳಿದು ವ್ಯತ್ಯಾಸ ಆಗುವುದನ್ನು ಕೂಡ ಗಮನಿಸಿದ್ದೇವೆ ಗ್ರಾಮಜನ್ಯದಲ್ಲಿ. ಇದರ ಒಂದಷ್ಟು ಡಾಕ್ಯುಮೆಂಟೇಷನ್ ಕೂಡ ನಾವು ಮಾಡ್ತಾ ಇದ್ದೇವೆ. ಈಗ ಪ್ರತಿ ಪೆಟ್ಟಿಗೆಯನ್ನು ನಾವು ಅದಕ್ಕೆ ಒಂದು QR ಕೋಡ್ ಅಳವಡಿಸುವಂಥದ್ದು, QR ಕೋಡ್ ಅಳವಡಿಸಿ ಅದರಲ್ಲಿ ಬೇರೆ ಬೇರೆ ಅದರ ಪ್ಯಾರಾಮೀಟರ್ಸನ್ನು ಟ್ರ್ಯಾಕ್ ಮಾಡೋದು. ಈಗ ಉದಾಹರಣೆಗೆ ಪಾಲಾದ ನಂತರ ಅದು ಪೂರ್ತಿ ಬ್ರೂಡ್ ಫುಲ್ ಆಗಲಿಕ್ಕೆ ಸಮಯ ಎಷ್ಟು ತಗೊಳ್ತದೆ, ಅಥವಾ ಒಂದು ಪೆಟ್ಟಿಗೆಯಲ್ಲಿ ಒಂದೊಂದು ಹಾರ್ವೆಸ್ಟಲ್ಲಿ ಎಷ್ಟೆಷ್ಟು ಜೇನು ಬರ್ತಾ ಉಂಟು, ಯಾವ್ಯಾವ ಜಾಗದಲ್ಲಿ ಇಟ್ಟದರಲ್ಲಿ ಎಷ್ಟೆಷ್ಟು ಜೇನು ಬರ್ತಾ ಉಂಟು, ಈ ರೀತಿ ಆಯಾ ಜಾಗದ ಮರಗಳು ಯಾವುದು, ಮುಖ್ಯ ಬೆಳೆ ಯಾವುದು, ಅಥವಾ ಕಾಡಿನ ಪಕ್ಕದಲ್ಲಿದೆ ಆ ಕಾಡಿನ ಪಕ್ಕದಲ್ಲಿ ಇದರಲ್ಲಿ ಯಾವ್ಯಾವ ಮರಗಳು, ಈ ರೀತಿಯ ಡಾಕ್ಯುಮೆಂಟೇಷನ್ ಕೂಡ ನಾವು ಸಂಸ್ಥೆಯ ಮೂಲಕ ವೈಜ್ಞಾನಿಕವಾಗಿ ಅದನ್ನು ನೋಡುವ ಆಲೋಚನೆಯಲ್ಲಿ ಮಾಡ್ತಾ ಇದ್ದೇವೆ. ಅದಂದರೆ 100% ಡಾಕ್ಯುಮೆಂಟೇಷನ್ ಆಗಿದೆ ಅಂತಲ್ಲ, ಅದರ ನಾವು ಯೋಚನೆ ಇದೆ, ಇದನ್ನು ಒಂದು ಸೈಂಟಿಫಿಕ್ ಆಗಿ ಮಾಡಬೇಕು. ಯಾಕೆಂತ ಹೇಳಿದರೆ ನಮಗೆ ಒಂದು ಮೋಸ್ಟ್ ಪ್ರೊಬ್ಯಾಬಲ್ ಏನು ಅಂತ ಹೇಳಿದರೆ ಈ ಜಾಗದಲ್ಲಿ ಈ ಸಮಯದಲ್ಲಿ ಪೆಟ್ಟಿಗೆ ಇಟ್ಟರೆ ಜೇನು ತಗೊಳ್ಬೋದು ಅಂತ ಹೇಳುವಂಥ ಒಂದು ನಾಲೆಜ್ ನಮಗಿದೆ ಅಂತ ಹೇಳಿ ಆದರೆ ಇದರಲ್ಲಿ ಒಂದಷ್ಟು ಪ್ರಾಫಿಟ್ ಮಾಡ್ಬೋದು, ಜಾಸ್ತಿ ಹೆಚ್ಚು ಈಲ್ಡ್ ತಗೊಳ್ಬೋದು ಅಂತ ಹೇಳುವಂಥ ಒಂದು ಆಲೋಚನೆ ಕೂಡ ಉಂಟು. ಈಗ ಈ ಜೇನು ಕೃಷಿಗೆ ಒಂದು ಭವಿಷ್ಯ ಎಷ್ಟರ ಮಟ್ಟಿಗೆ ಇದೆ ಅಂತ ಅನ್ನಿಸ್ತದೆ ನಿಮಗೆ? ಜೇನು ಕೃಷಿಗೆ ಭವಿಷ್ಯ ಇಲ್ಲ ಅಂತ ಹೇಳಿ ಆದರೆ ನಾವು ಅದನ್ನು ಇನ್ನೊಂದು ರೀತಿ ಆಲೋಚನೆ ಮಾಡಿದರೆ, ಈಗ ನಾವು ಜೇನು ಕೃಷಿ ಬೇಡ ಅಂತ ಇಟ್ಕೊಳ್ಳುವ, ಆ ರೀತಿ ಮಾಡಿದಾಗ ಆಗುವಂಥ ನಷ್ಟ ತುಂಬ ದೊಡ್ಡದು. ಹಾಗಾಗಿ ಜೇನು ಕೃಷಿಯ ಭವಿಷ್ಯ ಇರಲೇಬೇಕು. ನಾವು ಕೃಷಿಕರಾದಂಥದ್ದು ಅಂತ ಹೇಳಿ ಆದರೆ ನಾವು ಜೇನು ಕೂಡ ಒಟ್ಟಿಗೆ ಬೇಕು. ನಮಗೆ ಪ್ರತಿಯೊಂದು ಜೀವವನ್ನು ನಾವು ನಮ್ಮ ದೇಶದ ಕಲ್ಪನೆ ಹಾಗೆ ಎಲ್ಲರೊಟ್ಟಿಗೆ ಸಹಬಾಳ್ವೆ ಮಾಡಬೇಕಂತದಂಥದ್ದು, ಅದರಲ್ಲಿ ಮುಖ್ಯವಾಗಿ ಜೇನಂತೂ ಕೃಷಿಯೊಟ್ಟಿಗೆ ಅವಿನಾಭಾವ ಅಂತ ಸಂಬಂಧವನ್ನು ಹೊಂದಿರುವಂಥದ್ದು. ಈಗ ನಮ್ಮಲ್ಲಿ ಆಗ್ತಾ ಇರುವಂಥ ಸಮಸ್ಯೆ ಏನು ಅಂತ ಹೇಳಿದರೆ, ನಾವು ಹುಲ್ಲು ಕಳೆ ಅಂತ ಅದನ್ನೊಂದು ವಿಷ ಹಾಕಿ ಬಿಡುವಂಥದ್ದು, ಅಥವಾ ಇನ್ನೇನೋ ಒಂದು ಅಡಿಕೆ ಮಾತ್ರ ಫಸಲು ಕಚ್ಚಬೇಕು ಅಂತೇಳಿ ಅದಕ್ಕೆ ಒಂದಷ್ಟು ವಿಷವನ್ನು ಸ್ಪ್ರೇ ಮಾಡುವಂಥದ್ದು. ಇದರಿಂದಾಗಿ ಬೇರೆ ಪ್ರಕೃತಿಯಲ್ಲಿ ಎಷ್ಟೋ ಅನಾಹುತಗಳಾಗ್ತಾ ಉಂಟು, ಅದನ್ನು ನಾವು ಈಗ ನೇರವಾಗಿ ನಮಗೆ ಕಾಣದಿರ್ಬೋದು, ವರ್ಷಗಳಲ್ಲಿ ನಮಗೆ ಅದು ಅನುಭವ ಬರಲಿಕ್ಕುಂಟು. ಈಗ ಜೇನು ಕೃಷಿ ಮಾಡ್ತಾ ಇದ್ರೆ ನಾವು ತುಂಬ ವಿಷವನ್ನು ಪ್ರಯೋಗ ಮಾಡುವಾಗೇ ಇಲ್ಲ, ಇದು ನೇರ ಸಂಬಂಧ ಉಂಟು. ಹುಲ್ಲಿಗೆ ಮದ್ದು ಬಿಟ್ಟರೆ ಜೇನು ಹುಳಗಳು ಸಾಯ್ತದೆ, ಅಥವಾ ಅಡಿಕೆಗೆ ತುಂಬ ವಿಷದ ಮದ್ದು ಸಿಂಗಾರಕ್ಕೆ ಹೊಡೆದ್ರೆ ಇದು ಸಾಯ್ತದೆ, ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಹಾಗಾಗಿ ಜೇನು ಕೃಷಿಕರಾದವ ತುಂಬ ವಿಷ ಪ್ರಯೋಗ ಮಾಡುವಾಗೆ ಇಲ್ಲವೇ ಇಲ್ಲ. ಹಾಗಾಗಿ ಅದರಿಂದಾಗಿ ಒಂದು ಜೇನಿನ ಪ್ರಯೋಜನವೂ ಬಂತು, ಇನ್ನೊಂದು ಭೂಮಿಗೆ ವಿಷ ಉಣಿಸುವಂಥದ್ರಲ್ಲಿ ಕಡಿಮೆ ಕೂಡ ಆಗ್ತದೆ. ಹೀಗಾಗಿ ಇದ್ರ ನಾವು ಇದಕ್ಕೆ ಭವಿಷ್ಯ ಕೊಡಲೇಬೇಕು, ಇದು ನಮ್ಮ ಒಂದು ಕರ್ತವ್ಯ, ನಾವು ಜೇನನ್ನು ಮುಂದುವರಿಸಲೇಬೇಕು. ಅದರ ಜೊತೆ ಪ್ರಾಫಿಟೆಬಿಲಿಟಿ ನೋಡಿದರೆ ನಮ್ಮ ದೇಶ ವೇಗವಾಗಿ ಜೇನನ್ನು ಎಕ್ಸ್ಪೋರ್ಟ್ ಮಾಡ್ತಾ ಉಂಟು. ಈಗ ಕಳೆದ 2-3 ವರ್ಷಗಳಲ್ಲಿ ನೋಡಿದರೂ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಉಂಟು, ನಮ್ಮ ದೇಶದ ಜೇನಿಗೆ ಬೇಡಿಕೆ ಬರ್ತಾ ಉಂಟು. ಮತ್ತು ಗೌರ್ಮೆಂಟ್ ತುಂಬ ಪ್ರೊಯಾಕ್ಟಿವ್ ಆಗಿ ಈ ಕೆಲಸದಲ್ಲಿ ತೊಡಗಿಕೊಂಡುಂಟು. ಈಗ ನಮಗೆ SFAC ಅವರು ಈಗ ನಮ್ಮ ಹ್ಯಾಂಡ್ ಹೋಲ್ಡಿಂಗ್ ಆಗಿ ಮಾಡ್ತಾ ಇದ್ದಾರೆ. ಅವರೊಂದು ಎಫರ್ಟ್ ನೋಡಿದರೆ, ಈಗ ನಮಗಿಂತ ನಮ್ಮ ಸ್ಪೀಡಿಗೆ ನೋಡಿದರೆ ಅವರ ಸ್ಪೀಡಿಗೆ ನೋಡಿದರೆ ನಮ್ಮದು ಕಡಿಮೆ ಅಂತ ಕಾಣ್ತದೆ. ನೀವೆಂತ ಮಾಡ್ತಾ ಇಲ್ಲ ಅಂತ ಹೇಳುವಾಗೆ ಕಾಣ್ತದೆ, ಯಾಕೆಂದರೆ ಅವರು ನೀವು ಇಷ್ಟು ಮಾಡಿ ಅಂತ ನಮಗೆ ಹೇಳ್ತಾ ಇರ್ತಾರೆ, ನಮಗೆ ಅಷ್ಟಕ್ಕೆ ಮುಟ್ಟಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಮಗೆ ನಿಜವಾಗಿ ಆದರೂ ಜನ ಬೇಕು. ಈಗ ನಾವೆಂತ ಹೇಳಿದರೆ ನಮಗೆ ಮೆಂಬರ್ ಬೇಕು, ಮತ್ತು ನಮಗೆ ಒಟ್ಟಿಗೆ ನಮ್ಮೊಟ್ಟಿಗೆ ಕೆಲಸ ಮಾಡಲಿಕ್ಕೆ ನಾವು ಒಂದು ಆಸಕ್ತಿ ಇರುವಂಥವ್ರು ನಮಗೆ ಬೇಕು. ಅಂದರೆ ಸುಮ್ಮನೆ ನನಗೊಂದು ಕೆಲಸ ಬೇಕು ಅಂತ ಹೇಳೋದವರಿಗೆ ಆಗೋದಿಲ್ಲ. ಈ ರೀತಿಯ ಒಂದು ವ್ಯವಸ್ಥೆ ಬೆಳೆಸಬೇಕು ಅಂತ ಹೇಳಿ ಆಸಕ್ತಿ ಇರುವಂಥವ್ರು ನಮ್ಮೊಟ್ಟಿಗೆ ನಮಗೆ ಬೇಕು. ಮತ್ತು ಇಂಥ ವ್ಯವಸ್ಥೆಗೋಸ್ಕರ ನಮಗೆ ಮೆಂಬರ್ಸು ಕೂಡ ಸೇರಿಕೊಳ್ಬೇಕು. ಈಗ ನಾವೊಂದು 350 ಮೆಂಬರ್ಸ್, 400 ಮೆಂಬರ್ಸ್ ಇರ್ಬೋದು, ಆದರೆ ನಮಗೆ ಈ ವ್ಯವಸ್ಥೆಯನ್ನು ಬೆಳೆಸಿಕೊಂಡು, ಇದು ಕೃಷಿಕರದ್ದೇ ವ್ಯವಸ್ಥೆ, ಹಾಗಾಗಿ ತುಂಬ ಜನ ನಮ್ಮನ್ನು ಸೇರಿಕೊಳ್ಬೇಕು. ಈ ರೀತಿ ನಾವು ಆಲೋಚನೆ ಮಾಡ್ತಾ ಇದ್ದೇವೆ, ಜಾಸ್ತಿ ಜನ ಬಂದು ಇದನ್ನೊಂದು ದೊಡ್ಡ ಮಟ್ಟಿನಲ್ಲಿ, ಇಡೀ ದಕ್ಷಿಣ ಕನ್ನಡ ಈಗಾಗಲೇ ಹೇಗೆ ಅಂತ ಹೇಳಿದರೆ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕರ್ನಾಟಕ ಬ್ಯಾಂಕ್ ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ಸಿಂಡಿಕೇಟ್ ಬ್ಯಾಂಕ್, ಇಂಥ ಒಂದು ವ್ಯವಸ್ಥೆಯನ್ನು ಕೊಟ್ಟಂಥದ್ದು, ಕ್ಯಾಂಪ್ಕೋದಂಥ ದೊಡ್ಡ ಕಾರ್ಪೊರೇಟನ್ನು ಕೊಟ್ಟಿರುವಂಥದ್ದು. ಈಗ ಇನ್ನೊಂದು ಕೆಲಸ ಆಗಬೇಕಾಗಿರುವಂಥದ್ದು ಈ FPO, ಒಂದು ದೊಡ್ಡ ವ್ಯವಸ್ಥೆ FPO ಒಂದು ಆಗಬೇಕು ನಮಗೆ. ಇದು ಕೃಷಿಯಲ್ಲಿ ಬೇರೆ ಬೇರೆ ಮಜಲುಗಳನ್ನು ತಲುಪಬೇಕು. ಪ್ರತಿ ಯಾವುದೇ ಕೃಷಿಯನ್ನು ಗ್ರಾಮಜನ್ಯ ಮುಟ್ಟಲಿಲ್ಲ ಅಂತ ಆಗಬಾರ್ದು. ಆ ರೀತಿಯ ವ್ಯವಸ್ಥೆಯನ್ನು ಬೆಳೆಸಬೇಕು ಅಂತ ಹೇಳಿ ಆದರೆ ಇದಕ್ಕೆ ತುಂಬ ಸಹಕಾರ ನಮಗೆ ಅಗತ್ಯ ಉಂಟು. ಈಗ ನಾವು ಯಾವುದನ್ನು ಮುಟ್ಟುವಾಗಿಲ್ಲ, ಮುಟ್ಟಬಾರ್ದು ಅಂತ ಆಗಬಾರ್ದು, ಎಲ್ಲವನ್ನು ನಾವು ಮುಟ್ಟುವಂತೆ ಆಗಬೇಕು. ಸೊ ಇದು ಒಂದು ನನ್ನ ಆಶಯ ಇರುವಂಥದ್ದು. ಒಳ್ಳೆಯದು ಯದನಂದನವರೇ, ಈಗ ನೀವು ಗ್ರಾಮಜನ್ಯ ಏನು FPO ಇದೆ ಅದರ ಒಬ್ಬರು ಸದ್ಯದ MD ಕೂಡ ಆಗಿದ್ದೀರಿ. ಮುಖ್ಯವಾಗಿ ಇಂತಹ ರೈತ ಉತ್ಪಾದಕ ಸಂಘಟನೆಗಳು, ರೈತ ಉತ್ಪಾದಕ ಕಂಪನಿಗಳು ಹೆಚ್ಚು ಹೆಚ್ಚು ಬೆಳೀಲಿ, ಅದರ ಜೊತೆಗೆ ರೈತರಿಗೂ ಕೂಡ ಇದರಿಂದ ಬಹಳ ಅನುಕೂಲ ಆಗಲಿ ಅನ್ನುವ ಆಶಯದೊಂದಿಗೆ ಇಲ್ಲಿವರೆಗೆ ಬಂದು ನಿಮ್ಮ ಒಂದು ಅನುಭವವನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದೇ ರೀತಿಯಲ್ಲಿ ಕೃಷಿಯಲ್ಲಿ ತೊಡಗಿಸಿದ್ದದ್ದು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಧನ್ಯವಾದಗಳು. ಇದುವರೆಗೆ ಕೃಷಿಯಲ್ಲಿ ಯುವಜನತೆ ಈ ಕುರಿತು ಕಡಬ ತಾಲೂಕು ಎಣ್ಮೂರು ಗ್ರಾಮದ ಯುವ ಕೃಷಿಕ ಯದುನಂದನ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಸಂದರ್ಶಕರು ಪಿಎಸ್ ಸೂರ್ಯನಾರಾಯಣ ಭಟ್. ಈಗ ಕೇಳಿ ಆರೋಗ್ಯ ಮಾಹಿತಿ. ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ದಾಣ್ಣುಡಿಯಂತೆ ದೇಹವನ್ನು ಸದೃಢಗೊಳಿಸಿ ಕಾರ್ಯನಿರ್ವಹಣೆಗೆ ಶಕ್ತಿ ನೀಡಿ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಉತ್ತಮ ಆಹಾರಗಳು ಬೇಕಾಗುತ್ತವೆ. ಬೇರೆ ಬೇರೆ ತರಹದ ಆಹಾರಗಳಲ್ಲಿ ಬೇರೆ ಬೇರೆ ರೀತಿಯ ಜೀವಸತ್ವಗಳು ಹಾಗೂ ಖನಿಜಗಳು ದೊರೆಯುತ್ತವೆ. ಆದರೆ ಮುಖ್ಯವಾಗಿ ಇವುಗಳನ್ನು ಪಡೆಯಬೇಕಾದಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸಬೇಕು. ಹಣ್ಣುಗಳನ್ನು ನಾವು ನೇರವಾಗಿ ಅಥವಾ ಅವುಗಳ ಮೌಲ್ಯವರ್ಧಿತ ರೂಪದಲ್ಲಿ ನಾವು ಇದೀಗ ಸೇವಿಸುತ್ತಿದ್ದೇವೆ. ಇತ್ತೀಚೆಗೆ ಹಣ್ಣಿನ ಬಳಕೆ ಹೆಚ್ಚಾಗುತ್ತಿದ್ದು ಜ್ಯೂಸ್, ಸ್ಕ್ವಾಷ್, ಜಾಮ್ ಮುಂತಾದ ರೂಪಗಳಲ್ಲಿ ಬಳಸುತ್ತೇವೆ. ಋತುಮಾನದಲ್ಲಿ ಸಿಗುವ ಹಣ್ಣುಗಳನ್ನು ಆಯಾಯ ಋತುಮಾನಕ್ಕೆ ತಕ್ಕಂತೆ ಸೇವಿಸಿದರೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಕಲ್ಲಂಗಡಿ ಹಣ್ಣು, ಇದರ ರಸವು ಸಂಧಿವಾತದಿಂದ ಉಂಟಾಗುವ ನೋವನ್ನು ನಿಯಂತ್ರಿಸುತ್ತದೆ. ಅಲ್ಲದೆ ಮೂತ್ರಕೋಶ, ಮೂತ್ರಪಿಂಡವನ್ನು ಸ್ವಚ್ಛಗೊಳಿಸುತ್ತದೆ. ದೇಹದಲ್ಲಿನ ಉಪ ಆಮ್ಲಗಳಾದ ಅಮೋನಿಯಾ, ಯೂರಿಕ್ ಆಮ್ಲಗಳನ್ನು ಹೊರಹಾಕುತ್ತದೆ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿರುವುದರಿಂದ ಹೃದಯ ಕಾಯಿಲೆ, ಕ್ಯಾನ್ಸರ್, ಮಧುಮೇಹಗಳಂತಹ ರೋಗಗಳಿಂದ ರಕ್ಷಣೆಯನ್ನು ನೀಡುತ್ತದೆ. ಬೇಸಿಗೆಯ ಆಮಶಂಕೆ ತೊಂದರೆಯನ್ನು ಕಡಿಮೆಗೊಳಿಸಿ ದೇಹಕ್ಕೆ ಉಲ್ಲಾಸವನ್ನು ನೀಡುತ್ತದೆ. ನಿತ್ಯ ಕಲ್ಲಂಗಡಿ ಹಣ್ಣಿನ ಸೇವನೆಯಿಂದ ಪಿತ್ತ, ವಾಕರಿಕೆ, ವಾಂತಿಗಳು ಗರ್ಭಿಣಿಯರಲ್ಲಿ ಕಡಿಮೆಯಾಗುತ್ತದೆ. ಇದೇ ರೀತಿ ಮಗುವಿನ ಮಾನಸಿಕ ವಿಕಾಸ, ದೃಷ್ಟಿ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಮಲಬದ್ಧತೆಯಿಂದ ನರಳುವವರಿಗೆ ಇದು ಉತ್ತಮ. ಇದರ ರಸದೊಂದಿಗೆ ಮಜ್ಜಿಗೆ ಬೆರೆಸಿ ಸೇವಿಸಿದರೆ ಉರಿಮೂತ್ರ ಕಮ್ಮಿಯಾಗುತ್ತದೆ. ಅತಿಸಾರ ಭೇದಿಯಿಂದ ಶರೀರದಲ್ಲಿ ನೀರಿನಾಂಶ ಕಡಿಮೆಯಾದಾಗ ಇದರ ರಸಕ್ಕೆ ನಿಂಬೆಹಣ್ಣಿನ ರಸ ಮತ್ತು ಸ್ವಲ್ಪ ಉಪ್ಪು ಸೇರಿಸಿ ಸೇವಿಸುವುದು ಒಳಿತು. ನಿದ್ರಾಹೀನತೆಯನ್ನು ಹೋಗಲಾಡಿಸಲು 1 ಚಮಚ ಬೀಜದ ತಿರುಳಿಗೆ, 1 ಚಮಚ ಗಸಗಸೆ, 3 ಬಾದಾಮಿಯನ್ನು ಅರಿದು ಹಾಲಿನೊಂದಿಗೆ ಸಕ್ಕರೆ ಸೇರಿಸಿ ಸೇವಿಸುತ್ತಾರೆ. ಕಲ್ಲಂಗಡಿ ರಸದ ಸೇವನೆಯಿಂದ ಬೊಜ್ಜು ಕರಗುತ್ತದೆ ಎಂದು ಹೇಳಲಾಗಿದೆ. ಮೂತ್ರಕೋಶದಲ್ಲಿ ಹರಳು ಇರುವವರಿಗೆ ಇದನ್ನು ಶಿಫಾರಸು ಮಾಡುತ್ತಾರೆ. ಪಪ್ಪಾಯ ಹಣ್ಣು ಜೀರ್ಣಕಾರಿ ಶಕ್ತಿಯನ್ನು ಹೊಂದಿದ್ದು ಜೀರ್ಣಾಂಗದ ಅನೇಕ ತೊಂದರೆಗಳನ್ನು ನಿವಾರಣೆ ಮಾಡುತ್ತದೆ. ಪಪ್ಪಾಯಿಯಲ್ಲಿ ವಿಟಮಿನ್ ಎ ಅಧಿಕವಾಗಿರುವುದರಿಂದ ಕಣ್ಣಿನ ಆರೋಗ್ಯ ಉತ್ತಮವಾಗುತ್ತದೆ. ಇರುಳುಗಣ್ಣು ದೋಷ ನಿವಾರಣೆಗೆ ಕೂಡ ಇದು ಸಹಾಯಕ. ಪಪ್ಪಾಯದಲ್ಲಿರುವ ಪಪೇನ್ ಎಂಬ ಕಿಣ್ವ ಜೀರ್ಣಕ್ರಿಯೆಯನ್ನು ಸರಾಗಗೊಳಿಸುತ್ತದೆ. ಮಲಬದ್ಧತೆಗೆ ಈ ಹಣ್ಣು ರಾಮಬಾಣ. ರಕ್ತ ಮೂಲವ್ಯಾಧಿಗೂ ಕೂಡ ಸಿದ್ಧೌಷಧ. ಪಪ್ಪಾಯ ಉತ್ತಮ ನಾರಿನಾಂಶ ಹೊಂದಿರುವುದರಿಂದ ಕೊಲೆಸ್ಟ್ರಾಲ್ ಮಟ್ಟವನ್ನು ಹತೋಟಿಯಲ್ಲಿ ಇಡುತ್ತದೆ. ಇದರಲ್ಲಿರುವ ಎ ಜೀವಸತ್ವ ಶ್ವಾಸಕೋಶದ ಉರಿ, ನೋವು, ಸೋಂಕುಗಳನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ಬಾಣಂತಿಯರು ಈ ಹಣ್ಣನ್ನು ಸೇವಿಸುವುದರಿಂದ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಹಾಗೆಯೇ ಚರ್ಮ ಮೃದುವಾಗಿ ಕಾಂತಿಯುಕ್ತವಾಗಿ ಹೊಳೆಯುತ್ತದೆ. ಮಾವಿನ ಹಣ್ಣು ಜನಪ್ರಿಯವಾದ ಹಣ್ಣು. ಇದರಲ್ಲಿ ಮಿಳಿತವಾಗಿರುವ ಸಕ್ಕರೆ ಹಾಗೂ ಹುಳಿಯಿಂದಾಗಿ ವಿಶಿಷ್ಟವಾದಂತಹ ರುಚಿ. ಎಳೆಕಾಯಿಗಳಲ್ಲಿ ಹೆಚ್ಚು ಆಮ್ಲ ಇರುವುದರಿಂದ ಉಪ್ಪಿನಕಾಯಿಗೆ ಸೂಕ್ತ. ಮಾವಿನ ರಸ ತಂಪನೀಯುತ್ತದೆ, ಹಾಗೆ ಶಕ್ತಿವರ್ಧಕವಾಗಿ ಕೂಡ ಕೆಲಸ ಮಾಡುತ್ತದೆ. ಇದರಲ್ಲಿ ಎ ಹಾಗೂ ಸಿ ಜೀವಸತ್ವಗಳು ಹೇರಳವಾಗಿ ಇರುವುದರಿಂದ ದೇಹದ ಉಷ್ಣತೆಯನ್ನು ಇದು ಕಡಿಮೆ ಮಾಡಬಲ್ಲದು. ಎಲೆಗಳನ್ನು ಸುಡುವುದರಿಂದ ಬರುವ ಧೂಪ, ಬಿಕ್ಕಳಿಕೆ ಮತ್ತು ಗಂಟಲು ಸಮಸ್ಯೆಯ ನಿವಾರಣೆಗೆ ಬಳಸುವುದುಂಟು. ಬೂದಿಯು ಸುಟ್ಟ ಗಾಯಗಳ ಉಪಚಾರಕ್ಕೆ ಉಪಯೋಗವಾಗುತ್ತದೆ. ಎಲೆಗಳನ್ನು ಜಗಿಯುವುದರಿಂದ ವಸಡು ಗಟ್ಟಿಯಾಗುತ್ತದೆ ಎಂದು ಹೇಳುತ್ತಾರೆ. ಹೂಗಳಿಂದ ಆಮ್ ಅತ್ತರ್ ಎಂಬ ಸೆಂಟನ್ನು ಕೂಡ ತಯಾರಿಸುತ್ತಾರೆ. ಒಣ ಹೂಗಳಿಂದ ಪಡೆದ ಒಗರನ್ನು ಅತಿಸಾರ ಭೇದಿ, ಹುಣ್ಣಿನ ಸ್ರಾವಗಳನ್ನು ತಡೆಯಲು ಕೂಡ ಬಳಸುತ್ತಾರೆ. ತೊಗಟಿನಿಂದ ಪಡೆದ ಒಗರಿನ ಕಹಿ ಅಂಶ ಡಿಫ್ತೀರಿಯಾ ಮತ್ತು ವಾಯುಗಳ ನಿವಾರಣೆಯಲ್ಲಿ ಉಪಯೋಗವಾಗುತ್ತದೆ. ಹಣ್ಣುಗಳಲ್ಲಿ ಶಿಲೀಂಧ್ರ ನಿರೋಧಕ ವಸ್ತು ಇದೆ. ಬೀಜಗಳಿಂದ ತಿನ್ನಬಲ್ಲ ಕೊಬ್ಬನ್ನು ಇದರಿಂದ ತಯಾರಿಸಬಹುದು. ಬಾಳೆಹಣ್ಣಿನ ಗೆಡ್ಡೆಯಿಂದ ತಯಾರಿಸಿದ ಉಪ್ಪಿನಕಾಯಿ ಪಾಚನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆಕಸ್ಮಿಕವಾಗಿ ಜಠರದಿಂದ ಸೇರಿದ ಕಲ್ಲು ಮತ್ತು ಕೂದಲನ್ನು ತೆಗೆಯಲು ಬಾಳೆಯ ಹಸಿಕಾಂಡದ ಮಧ್ಯಭಾಗವನ್ನು ತಿನ್ನಿಸುವುದು ಉಂಟು. ಬಾಳೆಹಣ್ಣಿನಲ್ಲಿ ಚೌಳು ಇರುವುದರಿಂದ ಜಠರದಲ್ಲಿನ ಆಮ್ಲದ ಅಂಶವನ್ನು ಕಡಿಮೆ ಮಾಡುತ್ತದೆ. ಬಾಳೆಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ಶರ್ಕರ ಪಿಷ್ಟ ಇದ್ದರೂ ದೊಡ್ಡವರು ತಿಂದಾಗ ಶರೀರದ ತೂಕ ಹೆಚ್ಚಾಗುವುದಿಲ್ಲ. ಇದು ಮಲಬದ್ಧತೆ, ವಿಷಮಶೀತ ಜ್ವರ, ಭೇದಿ, ರಕ್ತದ ಒತ್ತಡ ಇವುಗಳಿಗೆ ಪ್ರಯೋಜನಕಾರಿ. ಊಟಕ್ಕಿಂತ ಮೊದಲು ಬಾಳೆಹಣ್ಣು ತಿಂದರೆ ಶಕ್ತಿ ಬರುತ್ತದೆ ಹಾಗೂ ಜೀರ್ಣಶಕ್ತಿ ಹೆಚ್ಚುತ್ತದೆ. ದ್ರಾಕ್ಷಿ ಹಣ್ಣು ತಿನ್ನಲು ರುಚಿಕರ. ಇದರಿಂದ ತಯಾರಿಸಿದ ದ್ರಾಕ್ಷಾರಸ ಚೇತೋಹಾರಿ. ಇದನ್ನ ಆಯುರ್ವೇದ ಮತ್ತು ಯುನಾನಿ ಸಿದ್ಧೌಷಧಗಳಲ್ಲಿ ಉಪಯೋಗಿಸುತ್ತಾರೆ. ತಾಜಾ ಮತ್ತು ಒಣ ದ್ರಾಕ್ಷಿ ವಿರೇಚಕ. ಹೊಟ್ಟೆಯ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಇದನ್ನು ಬಳಸುತ್ತಾರೆ. ದ್ರಾಕ್ಷಾಸವ ಮತ್ತು ಚವನಪ್ರಾಶಗಳೆಂಬ ಬಲವರ್ಧಕಗಳನ್ನು ಈ ದ್ರಾಕ್ಷಿಯ ರಸಗಳಿಂದ ತಯಾರಿಸಲಾಗುತ್ತದೆ. ಗಂಟಲು ಕೆರೆತ ನಿವಾರಣೆಗೆ ಎಲೆಗಳಿಂದ ಪಡೆದ ಕಹಿ ಅಂಶ, ಅತಿಸಾರ ಭೇದಿ, ಚರ್ಮರೋಗ ಮತ್ತು ಕಣ್ಣು ಬೇನೆಗಳ ನಿವಾರಣೆಗೆ ಎಲೆ ಕಾಂಡದಿಂದ ಒಸರುವ ರಸವನ್ನು ಬಳಸುತ್ತಾರೆ. ಕಿತ್ತಳೆ ಮಧುರ ರಸವು ಆಮ್ಲ ರಸಯುಕ್ತ. ಇದು ವಾತನಾಶಕ, ಸಕಲ ಪ್ರಮೇಹ ಪಿತ್ತ ವಿಕಾರಗಳನ್ನು ಶಮನಗೊಳಿಸುತ್ತದೆ. ಕಿತ್ತಳೆ ಜಠರಾಗ್ನಿಯನ್ನು ಹೆಚ್ಚಿಸಿ ಅಜೀರ್ಣತೆಯನ್ನು ಹೋಗಲಾಡಿಸುತ್ತದೆ. ಇದರ ಪಾನೀಯ ಆಯಾಸವನ್ನು ಪರಿಹರಿಸುತ್ತದೆ. ಕಾಲೆರ ಇರುವೆಡೆ ಇದರ ಶರಬತ್ ಬಹಳ ಉಪಯೋಗಕಾರಿ. ಅಜೀರ್ಣತೆ ಇರುವವರು ನಿತ್ಯ ಬೆಳಿಗ್ಗೆ ಒಂದೆರಡು ಹಣ್ಣುಗಳನ್ನು ಸೇವಿಸಿದರೆ ಹಸಿವು ಹೆಚ್ಚುತ್ತದೆ. ಗರ್ಭಿಣಿ ಮತ್ತು ಇತರರ ಅತಿಸಾರ ಹುಳಿತೀಗು ಕೆಮ್ಮುಗಳಿಗೆ ಕಿತ್ತಳೆಯ ರಸವನ್ನು ಜೇನು ಸೇರಿಸಿ ಕೊಡುತ್ತಾರೆ. ಚಳಿಗಾಲದಲ್ಲಿ ನೆಗಡಿ ಶೀತ ಕೆಮ್ಮು ಉಂಟಾದರೆ ಇದರ ರಸವನ್ನು ಬಿಸಿನೀರಿನಲ್ಲಿ ಬೆರೆಸಿ ಕುಡಿದರೆ ಗುಣವಾಗುವುದೆಂದು ಹೇಳಲಾಗಿದೆ. ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಎ ಮತ್ತು ಬಿ ಸಾಧಾರಣವಾಗಿ ಇದ್ದು ಸಿ ವಿಟಮಿನ್ ವಿಶೇಷವಾಗಿ ಇರುವುದರಿಂದ ಇದರ ಸೇವನೆ ಶರೀರದಲ್ಲಿ ರೋಗ ಪ್ರತಿರೋಧಕ ಶಕ್ತಿಯನ್ನು ಉಂಟುಮಾಡುತ್ತದೆ. ರಸ ಎಲುಬು ಮತ್ತು ಧಾತುಗಳನ್ನು ಗಟ್ಟಿಗೊಳಿಸುತ್ತದೆ. ಹಣ್ಣಿನ ಸಿಪ್ಪೆಯ ರಸ ಮೊಡವೆಗಳನ್ನು ಕಡಿಮೆ ಮಾಡುವಲ್ಲಿ ಸಹಕಾರಿ. ಹಣ್ಣಿನ ಸೇವನೆ ಶಕ್ತಿವರ್ಧಕವೆನಿಸಿದ್ದು ಪ್ರಸವವನ್ನು ಸುಲಭಗೊಳಿಸುತ್ತದೆ. ಸಿಪ್ಪೆಯ ಕಷಾಯ ಅತಿಸಾರವನ್ನು ಗುಣಪಡಿಸುತ್ತದೆ. ಅಜೀರ್ಣ ಅಗ್ನಿಮಾಂದ್ಯಗಳನ್ನು ಹೋಗಲಾಡಿಸುತ್ತದೆ. ಕಿತ್ತಳೆಯ ಪುಷ್ಪವು ಮಧುರ ಸೌಗಂಧಿಕವಾಗಿದ್ದು ಮೃದುವಾಗಿ ಇರುತ್ತದೆ. ಇದರ ರಸದಿಂದ ವಾತ ಮತ್ತು ಹುಳಿತೆಗು ನಿವಾರಣೆಯಾಗುತ್ತದೆ. ದಾಳಿಂಬೆ ಹಣ್ಣು ಉಷ್ಣವಲಯದಲ್ಲಿ ಇದರ ಕಾಳುಗಳನ್ನು ಹಿಂಡಿ ತೆಗೆದ ರಸವನ್ನು ದಣಿವನ್ನು ನಿವಾರಿಸಲು ಉಪಯೋಗಿಸುತ್ತಾರೆ. ದಾಳಿಂಬೆ ರಸ ಮತ್ತು ಸಕ್ಕರೆ ಬೆರೆಸಿ ತಯಾರಿಸಿದ ತಂಪು ಪಾನೀಯವನ್ನು ಜ್ವರಪೀಡಿತರಿಗೆ ಕೊಡುವುದುಂಟು. ಆಗತಾನೇ ಹಿಂಡಿ ತೆಗೆದ ರಸ ಅಗ್ನಿಮಾಂದ್ಯಕ್ಕೆ ಒಳ್ಳೆಯದು. ಸಿಹಿ ದಾಳಿಂಬೆ ಸೌಮ್ಯ ವಿರೇಚಕವಾಗಿದ್ದು ಸಿಹಿ ಹುಳಿ ಮಧ್ಯವರ್ತಿ ಬಗೆಯ ವಿಧಗಳು ಅಗ್ನಿಮಾಂದ್ಯ, ಹೃದಯ ನೋವು, ಜಠರವ್ಯಾಧಿ, ಕಾಮಾಲೆ ಮುಂತಾದ ರೋಗಗಳಿಗೆ ಪರಿಣಾಮಕಾರಿ. ಹುಳಿ ಹಣ್ಣಿನ ಒಗರು ಜಠರದಲ್ಲಿನ ಉಷ್ಣ ಮತ್ತು ನರತ್ರಾಣಗಳನ್ನು ಕಡಿಮೆ ಮಾಡುತ್ತದೆ. ತಾಜಾ ಕಾಳುಗಳು ಆಮಶಂಕೆ ಮತ್ತು ರಕ್ತಭೇದಿಯನ್ನು ನಿವಾರಿಸುತ್ತದೆ. ಹಾಗೆಯೇ ಮೂತ್ರವರ್ಧಕ ಕೂಡ ಆಗಿದೆ. ಇದರ ಸಿಪ್ಪೆ ಮತ್ತು ತೊಗಟೆಯನ್ನು ಜಂತುಹುಳು ಔಷಧಿಯಾಗಿ ಕೂಡ ಬಳಸುವುದುಂಟು. ಅನಾನಸ್ ಹಣ್ಣಿನ ಹಣ್ಣಾಗದ ಕಾಯಿಗಳಿಂದ ಪಡೆದ ರಸ ಉತ್ತಮ ವಿರೇಚಕ, ಜಂತು ನಿವಾರಕ. ಹಣ್ಣಿನ ರಸಕ್ಕೆ ಜೀರ್ಣತೆಯನ್ನು ಹೆಚ್ಚಿಸುವಂತಹ ಒಂದು ಗುಣ ಇದೆ. ಇದರ ರಸವನ್ನು 65°C ಹೆಚ್ಚಿಗೆ ಕಾಯಿಸಿದರೆ ಇದು ಹಾಳಾಗುತ್ತದೆ. ಸಿ ಜೀವಸತ್ವದ ಕೊರತೆಯಿಂದಾಗಿ ಒಸಡಿನಿಂದ ಸುರಿಯುವ ರಕ್ತವನ್ನು ತಡೆಗಟ್ಟಲು ರಕ್ತಹೀನತೆ, ತಲೆ ಸುತ್ತುವಿಕೆ, ಹೊಟ್ಟೆ ತೊಳೆಸುವಿಕೆ ಮುಂತಾದ ತೊಂದರೆಗಳಿಗೆ ಇದನ್ನು ಸೇವಿಸಿದರೆ ಉತ್ತಮ. ಯಕೃತ್ ಸಮಸ್ಯೆಯಿಂದ ಆಹಾರ ಜೀರ್ಣವಾಗದೆ ಇರುವವರಿಗೆ ಇದರ ರಸವನ್ನು ಜೇನು ತುಪ್ಪದ ಜೊತೆ ಕೊಡುವುದುಂಟು. ಮೂಸಂಬಿ ಹಣ್ಣು ನರ ದೌರ್ಬಲ್ಯಗಳಿಂದ ಬಳಲುವವರಿಗೆ ಪ್ರತಿ ದಿವಸ ಸೇವಿಸಲು ಕೊಟ್ಟರೆ ಒಳ್ಳೆಯದು. ರಕ್ತಹೀನತೆ ಉಳ್ಳವರಿಗೂ ಕೂಡ ಇದು ಉತ್ತಮ. ಹಸಿಕಾಯಿ ಸೇವನೆಯು ಅತಿಸಾರ ಭೇದಿಯನ್ನು ತಡೆಗಟ್ಟಬಲ್ಲದು. ಹಲಸಿನ ಹಣ್ಣು ಪಿತ್ತರಸದ ತೊಂದರೆಗಳಲ್ಲಿ ಒಂದು ಉತ್ತಮ ಆಹಾರ. ಮಾಗಿದ ಹಣ್ಣನ್ನು ಪಚನ ಶಕ್ತಿಯನ್ನು ಅರಿತು ಸೇವಿಸುವುದರಿಂದ ಪಿತ್ತ ವಿಕಾರಗಳು ಕಡಿಮೆಯಾಗಿ ದೇಹಕ್ಕೆ ಬಲ ಹಾಗೆ ರಕ್ತ ವರ್ಧನೆಗೆ ಕೂಡ ಉಪಯೋಗಿಸುತ್ತಾರೆ. ಇದು ಶುದ್ಧ ರಕ್ತವನ್ನು ಹೆಚ್ಚಿಸುತ್ತದೆ. ಬೀಜವನ್ನು ಸುಟ್ಟು ಅಥವಾ ಬೇಯಿಸುವುದರಿಂದ ಮಲಬದ್ಧತೆ ಕಡಿಮೆಯಾಗುತ್ತದೆ. ಸಪೋಟ ಹಣ್ಣು ಜ್ವರತಾಪ ನಿವಾರಕ. ವೆಸ್ಟ್ ಇಂಡೀಸ್ನಲ್ಲಿ ಬೀಜಗಳನ್ನು ಮೂತ್ರಸ್ರಾವ ಉತ್ತೇಜಕವಾಗಿ, ಮರದ ತೊಗಟೆಯನ್ನು ಜ್ವರ ನಿವಾರಕವಾಗಿ ಕೂಡ ಬಳಸುತ್ತಾರೆ. ಇದು ಅತಿಸಾರ ಭೇದಿ ಮತ್ತು ನರ ದೌರ್ಬಲ್ಯಗಳಿಗೆ ಒಳ್ಳೆಯದೆಂದು ತಿಳಿದು ಬಂದಿದೆ. ಆರೋಗ್ಯ ಮಾಹಿತಿ ಕೇಳಿದಿರಿ. ಈಗ ವಾಣಿ ಜಯರಾಮ್ ಅವರು ಹಾಡಿದ ಭಕ್ತಿಗೀತೆ ಕೇಳೋಣ. ಆಗಲಿ ಸಮರ್ಥಿನಿ ಪಾಹಿ ಶಿವೆ ಪಾಹಿ ಶಿವೆ ಪರಮ ಕಲ್ಯಾಣಿ ಪಾಲಿಸೆಮ್ಮ ಪಾಪನಿಗಿ ಮಹಿಷ ಮರ್ದಿನಿ ಶಿವೆ ಪಾಹಿ ಶಿವೆ